ರೈತ ಬಾಂಧವರಿಗೆಲ್ಲ ನಮಸ್ಕಾರ ಹಾಗೂ ಇಂದಿನ ಕಿಸಾನ್ ವಾಣಿ ಕಾರ್ಯಕ್ರಮಕ್ಕೆ ಪ್ರೀತಿಯ ಸ್ವಾಗತ. ಇಂದಿನ ಕಾರ್ಯಕ್ರಮದಲ್ಲಿ ಪ್ರಧಾನಮಂತ್ರಿ ಕಿಸಾನ್ ಸಮ್ಮಾನ್ ನಿಧಿ ಯೋಜನೆಯ ಕುರಿತು ಉಡುಪಿ ಜಿಲ್ಲಾ ಜಂಟಿ ಕೃಷಿ ನಿರ್ದೇಶಕರಾದ ಡಾಕ್ಟರ್ ಎಚ್ ಕೆಂಪೇಗೌಡ ಅವರೊಂದಿಗೆ ಸಂದರ್ಶನ, ಬಳಿಕ ಫಲಾನುಭವಿ ಪುತ್ತೂರಿನ ಬಲ್ನಾಡು ಸುರೇಶ್ ಅವರಿಂದ ಮಾಹಿತಿ ಕೇಳುವಿರಿ. ಫಸ್ಟ್ ನ್ಯೂರೋ ಆಸ್ಪತ್ರೆಯು ಸ್ಟ್ರೋಕ್ ನಿರ್ವಹಣೆ ಮತ್ತು ಚಿಕಿತ್ಸೆ, ನ್ಯೂರೋ ಇನ್ಫೆಕ್ಷನ್, ಮಕ್ಕಳ ನರರೋಗ ವಿಭಾಗ, ನರ ಶಸ್ತ್ರಚಿಕಿತ್ಸೆ, ತಲೆನೋವು, ವರ್ಟಿಗೋ ಚಿಕಿತ್ಸೆ, ಬೆನ್ನುಮೂಳೆ ಚಿಕಿತ್ಸೆ, ಪಾರ್ಕಿನ್ಸನ್ಸ್ ಮತ್ತು ಮೂವ್ಮೆಂಟ್ ಡಿಸಾರ್ಡರ್, ಮೆಮೊರಿ ಕ್ಲಿನಿಕ್, ನ್ಯೂರೋ ಸೈಕಿಯಾಟ್ರಿಕ್, ನ್ಯೂರೋ ಇಂಟರ್ವೆನ್ಷನ್, ನ್ಯೂರೋ ರಿಹ್ಯಾಬ್, ನ್ಯೂರೋ ಫಿಸಿಯೋಥೆರಪಿ ಮತ್ತು ನ್ಯೂರೋ ಕ್ರಿಟಿಕಲ್ ಕೇರ್ ವಿಭಾಗವನ್ನು ಹೊಂದಿರುವ ಆಸ್ಪತ್ರೆ. 24/7 ನಿರಂತರ ಸೇವೆಗಾಗಿ ಫಸ್ಟ್ ನ್ಯೂರೋ ಬ್ರೈನ್ ಅಂಡ್ ಸ್ಪೈನ್ ಸೂಪರ್ ಸ್ಪೆಷಾಲಿಟಿ ಹಾಸ್ಪಿಟಲ್, ಪಡೀಲ್, ಮಂಗಳೂರು. 08242776633, ಮೊಬೈಲ್ 9343442488. ಕೇಳಿ ಪ್ರಧಾನಮಂತ್ರಿ ಕಿಸಾನ್ ಸಮ್ಮಾನ್ ನಿಧಿ ಯೋಜನೆ ಈ ಕುರಿತು ಸಂದರ್ಶನ, ಉಡುಪಿ ಜಿಲ್ಲಾ ಜಂಟಿ ಕೃಷಿ ನಿರ್ದೇಶಕರಾದ ಡಾಕ್ಟರ್ ಎಚ್ ಕೆಂಪೇಗೌಡ ಅವರೊಂದಿಗೆ. ವಿಶೇಷವಾಗಿ ಎಲ್ಲ ರೈತ ಬಾಂಧವರಿಗೆ ಒಂದು ಕೇಂದ್ರ ಸರ್ಕಾರದ ಮಹತ್ತರವಾದಂತಹ ಯೋಜನೆಯ ಬಗ್ಗೆ ಕೆಲವು ಮಾಹಿತಿಗಳನ್ನು ಹಂಚಿಕೊಳ್ಳೋದಕ್ಕೆ ನಾನು ಇಚ್ಛಪಡ್ತಾ ಇದ್ದೀನಿ. ವಿಶೇಷವಾಗಿ ಪ್ರಧಾನಮಂತ್ರಿ ಕೃಷಿ ಸಮ್ಮಾನ್ ನಿಧಿ ಯೋಜನೆ, ಈ ಯೋಜನೆ 2018-19 ಸಾಲಿನಲ್ಲಿ ಪ್ರಾರಂಭಗೊಂಡು 2019 ಜಾನುವರಿ ತಿಂಗಳಲ್ಲಿ ಈ ಒಂದು ಯೋಜನೆ ಕೇಂದ್ರ ಸರ್ಕಾರದಿಂದ ಘೋಷಣೆ ಆಯಿತು. ಇದರಲ್ಲಿ ಪ್ರಮುಖವಾಗಿ ಇರ್ತಕ್ಕಂಥ ಅಂಶ ಏನು ಅಂತಂದ್ರೆ, ರಾಷ್ಟ್ರದ ಎಲ್ಲಾ ರೈತರಿಗೆ, ಅಂದ್ರೆ ರೈತ ಬಾಂಧವರು ಯಾರು ತಮ್ಮ ಹೆಸರಿನಲ್ಲಿ ಜಮೀನು ಹೊಂದಿರ್ತಾರೆ ಅವರಿಗೆ ಎಲ್ಲಾ ಅರ್ಹ ರೈತರಿಗೆ ವರ್ಷದಲ್ಲಿ ಕೇಂದ್ರ ಸರ್ಕಾರದಿಂದ 6,000 ರೂಪಾಯಿ ಅನುದಾನ ಬರ್ತದೆ. ಇದು ಸೀಡ್ ಮನಿ ತರ ನಿಧಿ ಯೋಜನೆ ಅಂತ. ಇದರ ಮೂರು ಸಮಾನ ಕಂತುಗಳಲ್ಲಿ, ಅಂದ್ರೆ ಪ್ರತಿ 4 ತಿಂಗಳಿಗೆ ಒಂದ್ಸಾರಿ 2,000 ರೂಪಾಯಿ ಹಾಗೆ ಮೂರು ಕಂತುಗಳಲ್ಲಿ ಒಟ್ಟು 6,000 ರೂಪಾಯಿ ಕೇಂದ್ರ ಸರ್ಕಾರದಿಂದ ಕೊಡುವಂತ ಕಾರ್ಯಕ್ರಮ ಇದೆ. ಇದನ್ನ ಮನಗಂಡಂತ ರಾಜ್ಯ ಸರ್ಕಾರ 2019-20 ಅಂದ್ರೆ ಒಂದು ವರ್ಷ ತಡವಾಗಿ ರಾಜ್ಯ ಸರ್ಕಾರವು ಕೂಡ ಕೇಂದ್ರ ಸರ್ಕಾರದ ಯೋಜನೆಗೆ ಕೈಜೋಡಿಸುತ್ತಾ ರಾಜ್ಯ ಸರ್ಕಾರ ಕೂಡ ಪ್ರತ್ಯೇಕವಾಗಿ ವಾರ್ಷಿಕ 4,000 ರೂಪಾಯಿ, ಅಂದ್ರೆ ಎರಡು ಸಮಾನ ಕಂತುಗಳಲ್ಲಿ 6 ತಿಂಗಳಿಗೆ ಒಂದ್ಸಾರಿ ಅಂತೆ ಎರಡು ಸಮಾನ ಕಂತುಗಳಲ್ಲಿ 4,000 ರೂಪಾಯಿನ ಕೊಡುವಂತ ಕಾರ್ಯಕ್ರಮವನ್ನ ಈ ಒಂದು ಯೋಜನೆಗೆ ಜೋಡಿಸಿದೆ. ಒಟ್ಟಾರೆ ಎರಡು ಕೇಂದ್ರ ಸರ್ಕಾರದ 6,000 ಮತ್ತೆ ರಾಜ್ಯ ಸರ್ಕಾರದ 4,000 ಎರಡು ಸೇರಿದಾಗ ಒಟ್ಟು 10,000 ರೂಪಾಯಿ ಪ್ರತಿ ರೈತ ಫಲಾನುಭವಿಗೆ, ಯಾರು ನೋಂದಣಿಯನ್ನು ಮಾಡಿಕೊಂಡಿದ್ದಾರೆ ಅವರಿಗೆ ಸಿಗ್ತದೆ. ಇದರಲ್ಲಿ 2018-19 ಸಾಲಿನಲ್ಲಿ ಪ್ರಾರಂಭದಲ್ಲಿ ಈ ಯೋಜನೆಯನ್ನ ಘೋಷಣೆ ಮಾಡಿದಾಗ ಇಡೀ ದೇಶದಾದ್ಯಂತ ನೋಂದಣಿ ಪ್ರಾರಂಭ ಆಯಿತು. ನೋಂದಣಿಗೆ ಡ್ರೈವ್ ಅಂತ ಹೇಳ್ತೀವಿ, ವಿಶೇಷ ಒಂದು ಕಾರ್ಯಕ್ರಮವನ್ನು ಹಾಕೊಂಡು ಎಲ್ಲ ಜಿಲ್ಲಾಡಳಿತ, ಜಿಲ್ಲಾ ಪಂಚಾಯತ್, ಕೃಷಿ ಇಲಾಖೆ ಮತ್ತೆ ಇತರೆ ಇಲಾಖೆಗಳು, ಹೈನುಗಾರಿಕೆ, ತೋಟಗಾರಿಕೆ, ರೇಷ್ಮೆ, ಎಲ್ಲ ಇಲಾಖೆಗಳ ಸಹಯೋಗದೊಂದಿಗೆ ನೋಂದಣಿಯನ್ನ ಮಾಡಲಿಕ್ಕೆ ಪ್ರಾರಂಭ ಆಯಿತು. ನೋಂದಣಿಯನ್ನ ಎಲ್ಲ ರೈತ ಸಂಪರ್ಕ ಕೇಂದ್ರಗಳು, ಸಾರ್ವಜನಿಕ ಸೇವಾ ಕೇಂದ್ರಗಳ ಮೂಲಕ ರೈತರ ನೋಂದಣಿಯನ್ನ ಮಾಡಿ ಈ ಒಂದು ವ್ಯಾಪ್ತಿಗೆ ರೈತರನ್ನ ನೋಂದಾಯಿಸಲಾಯಿತು. ಆವಾಗ ಬೇಕಾಗಿದ್ದಂತ ಅರ್ಹತೆ ಏನಪ್ಪಾ ಅಂತಂದ್ರೆ, ಒಂದು ನಮೂನೆ, ನಿಗದಿತ ನಮೂನೆಯಲ್ಲಿ ಸ್ವಯಂ ಘೋಷಣೆಯನ್ನ ಕೊಡಬೇಕಾಗಿತ್ತು, ಮತ್ತೆ ಆಧಾರ್ ಮತ್ತೆ ಬ್ಯಾಂಕ್ ಪಾಸ್ ಪುಸ್ತಕದ ಪ್ರತಿ ಮತ್ತೆ ಒಂದು ಫೋಟೋ, ಇಷ್ಟು ಕೊಟ್ರೆ ಈ PM ಕಿಸಾನ್ ಪೋರ್ಟಲ್ ನಲ್ಲಿ ರೈತರ ನೋಂದಣಿ ಆಗ್ತಿತ್ತು. ಇದಕ್ಕೆ ಬೇಕಾಗಿರ್ತಕ್ಕಂಥದ್ದು ಅವನ ಭೂಮಿ ಸಾಫ್ಟ್ವೇರ್ ಅಂತ ಹೇಳಿ, ನಮ್ಮ ರೈತರ ರೈತ ಅನ್ನೋದಕ್ಕೆ ದೃಢೀಕರಣ ಏನು ಇತ್ತಲ್ಲ, ಅದನ್ನ ಭೂಮಿಯಿಂದ ಡೈರೆಕ್ಟ್ ಆಗಿ ಅವರ ಲ್ಯಾಂಡ್ ಎಷ್ಟಿದೆ ಅನ್ನೋದ ಆಧಾರದ ಮೇಲೆ ನೋಂದಣಿ ಆಗ್ತದೆ. ಲ್ಯಾಂಡ್ ಎಷ್ಟಿದ್ರು ಕೂಡ ನೋಂದಣಿ ಆಗ್ತದೆ, ಕನಿಷ್ಠ ಪಕ್ಷ ಇಂತಿಷ್ಟೇ ಅಂತ ಇಲ್ಲ, ನೋಂದಣಿಗೆ ಅವಕಾಶ ಇತ್ತು. ಜೊತೆಗೆ ಒಂದೇ ಫ್ಯಾಮಿಲಿಯಲ್ಲಿ 4 ಜನ ಮಕ್ಕಳಿದ್ದು ಅವರು ಬೇರೆ ಬೇರೆ ಪ್ರತ್ಯೇಕವಾಗಿ ಮಾಡ್ತಾ ಇದ್ದಾರೆ, ಆಗ ಅವರ ಹೆಸರಿನಲ್ಲಿ ಪ್ರತ್ಯೇಕವಾಗಿ ಲ್ಯಾಂಡ್ ಇಲ್ಲ ಅಂತಂದ್ರು ಕೂಡ ಜಂಟಿ ಖಾತೆ ಇದ್ರು ಕೂಡ ಜಂಟಿ ಖಾತೆಯ ರೈತರು ಕೂಡ ಇದರಲ್ಲಿ ಪಾಲ್ಗೊಳ್ಳೋದಕ್ಕೆ ಅವಕಾಶ ಇತ್ತು. ಸಮಾನ ಅವಕಾಶ ಅಂತ ಹೇಳಿ, ಅಂದ್ರೆ ಈಕ್ವಲ್ ಲ್ಯಾಂಡ್ ಅನ್ನ ಪಾತ್ರನನ್ನ ಸೇರಿಸಿಕೊಂಡು ನೋಂದಣಿ ಮಾಡಿಕೊಳ್ಳಿಕ್ಕೆ ಅವಕಾಶ ಕಲ್ಪಿಸಿಕೊಡಲಾಗಿತ್ತು. ಪ್ರಾರಂಭದಲ್ಲಿ ಮೊದಲನೇ ವರ್ಷ ಡಿಸೆಂಬರ್ ಇಂದ ಹಿಡಿದು ಮಾರ್ಚ್ 2018-19 ಸಾಲಿನ ಅವಧಿಯಲ್ಲಿ ನಮ್ಮ ಉಡುಪಿ ಜಿಲ್ಲೆಗೆ ಸೀಮಿತವಾಗಿ ಮಾತಾಡೋದಾದ್ರೆ 150,700 ರೈತರ ನೋಂದಣಿ ಆಯ್ತು ಪ್ರಾರಂಭದಲ್ಲಿ ನಮ್ಮ ಜಿಲ್ಲೆಯಲ್ಲಿ. 150,700 ಜನಕ್ಕೆ ಒಟ್ಟು ಕೇಂದ್ರ ಸರ್ಕಾರದಿಂದ 30,14,00,000 ಅನುದಾನ ಅವರ ಖಾತೆಗೆ ವರ್ಗಾವಣೆಯಾಗಿದೆ. ತದನಂತರ ಎರಡನೇ ಕಂತು 2019-20 ಆಗಸ್ಟ್ ಮತ್ತು ನವೆಂಬರ್ ತಿಂಗಳಲ್ಲಿ ಘೋಷಣೆ ಆಯಿತು. ಆದ ನಂತರ ಮೂರನೇ ಕಂತು ಏಪ್ರಿಲ್ ಮತ್ತು ಜುಲೈ 2019-20 ಹಾಗೆ ಡಿಸೆಂಬರ್ ಮಾರ್ಚ್ ಪೀರಿಯಡ್ನ 2019-20 ಸಾಲ ಒಟ್ಟು 2019-20 ಸಾಲ ಮೂರು ಸಾರಿ ಈ ರೈತರ ಖಾತೆಗೆ ಅನುದಾನ ವರ್ಗಾವಣೆಯಾಗಿದೆ. ಪ್ರತಿ ಸಾರಿನೂ ಕೂಡ ಸರಾಸರಿ 30 ಕೋಟಿಯಷ್ಟು 30 ಕೋಟಿ 19 ಲಕ್ಷವರೆಗೂ ಕೂಡ ವರ್ಗಾವಣೆ ಆಗಿದೆ. ಅದೇ ರೀತಿ 5, 6 ಮತ್ತು 7 ಕಂತು 20-21 ಸಾಲಿನಲ್ಲಿ ವರ್ಗಾವಣೆ ಆಗಿದೆ. ಆವಾಗ ಕೆಲವು ಸಂಖ್ಯೆಗಳನ್ನು ಕಡಿಮೆ ಆಯಿತು. ಉದಾಹರಣೆಗೆ ನಾನು ಹೇಳ್ತೀನಿ, 2019-20 ಮೊದಲ ತ್ರೈಮಾಸಿಕದಲ್ಲಿ 150,970 ಜನಕ್ಕೆ ಅನುದಾನ ವರ್ಗಾವಣೆ ಆಗಿದ್ರೆ ಏಪ್ರಿಲ್ ಮತ್ತು ಜುಲೈನಲ್ಲಿ 239,179 ಜನ, ಅಂದ್ರೆ ಸರಿಸುಮಾರು 11,000 ರೈತರ ಅರ್ಹತೆಯನ್ನು ಕಡಿತಗೊಳಿಸಲಾಯಿತು. ಹಾಗೇನೆ ನಂತರ 7 ಮತ್ತು 8 ಕಂತು 9 ಕಂತು ಮೂರು ಕಂತುಗಳು 2021-22 ಸಾಲಿನಲ್ಲಿ ನಾವು ಕೊಡುವಾಗ ಅದರ ಸಂಖ್ಯೆನೂ ಕೂಡ ಸ್ವಲ್ಪ ಮತ್ತೆ ಕಡಿಮೆ ಆಯಿತು. ನೋಡಿ, ಉದಾಹರಣೆಗೆ ಹೇಳಿದ್ರೆ 2021-22 ಸಾಲಿನ ಆಗಸ್ಟ್ ನವೆಂಬರ್ನಲ್ಲಿ ಮೊದಲನೇ ತ್ರೈಮಾಸಿಕದಲ್ಲಿ 103,809 ಜನಕ್ಕೆ ವರ್ಗಾವಣೆ ಆಯಿತು. ಇದ್ರಲ್ಲಿ ಏನಪ್ಪ, ಯಾಕೆ ವರ್ಗಾವಣೆ ಕಡಿಮೆ ಆಯಿತು ಅಂತಂದ್ರೆ, ಮೊದಲು ತ್ರೈಮಾಸಿಕದ ಅಂದ್ರೆ ಪ್ರಾರಂಭದ 2018-19 ಪ್ರಾರಂಭಿಕ ಸಂಖ್ಯೆ 150,000 ಹಿಡಿದು 2021-22 ಸಾಲಿನಲ್ಲಿ 103,809 ಕಡಿಮೆ ಆಯಿತು. ಯಾಕೆ ಅಂತಂದ್ರೆ ಸರಿಸುಮಾರು 41,000 ಜನ ಅಷ್ಟು ರೈತರದ್ದು ಖಾತೆಗಳನ್ನ ಅಮಾನತ್ನಲ್ಲಿ ಇಟ್ಟು ವೆರಿಫಿಕೇಶನ್ಗೆ ಸರ್ಕಾರ ಘೋಷಣೆ ಮಾಡ್ತು, ಕೇಂದ್ರ ಸರ್ಕಾರ. ಆ ಘೋಷಣೆ ಆದಂತ ಎಲ್ಲ ಅರ್ಹ ಫಲಾನುಭವಿಗಳನ್ನ ನಾವು ರೈತ ಸಂಪರ್ಕ ಕೇಂದ್ರಗಳ ಮೂಲಕ ಇತರೆ ಇಲಾಖೆಗಳ ಸಹಯೋಗವನ್ನು ಪಡ್ಕೊಂಡು ಎಲ್ಲ ಅರ್ಹ ಇರ್ತಕ್ಕಂಥ ಫಲಾನುಭವಿಗಳನ್ನ ಮತ್ತೆ ಅರ್ಹರಿದ್ದಾರೆ, ಇದಕ್ಕೆ ಸರಿ ಇದೆ ಅಂತೇಳಿ ಮತ್ತೆ ನಾವು ಪೋರ್ಟಲ್ನಲ್ಲಿ ಅಪ್ರೂವಲ್ ಕೊಟ್ಟಿಯಾಗಿದೆ. ಈಗ ನೆಕ್ಸ್ಟ್ ಕಂತು ಏನ್ ಬರ್ತದೆ, ಈಗ May 31 ಮಾನ್ಯ ಸನ್ಮಾನ್ಯ ಪ್ರಧಾನಮಂತ್ರಿಗಳು ಈ ಒಂದು ಕಾರ್ಯಕ್ರಮದ ಫಲಾನುಭವಿಗಳಿಗೆ ಮತ್ತೆ ಹಣವನ್ನು ವರ್ಗಾವಣೆ ಮಾಡುವಂತ ಕಾರ್ಯಕ್ರಮ ನಾಳೆ ಬೆಳಗ್ಗೆ 10 ನಡೆಸಿಕೊಟ್ಟಿದ್ದಾರೆ ಒಂದೇ ಬಟನ್ ನಲ್ಲಿ. ಆ ಒಂದು ಸಂದರ್ಭದಲ್ಲಿ ಈಗಾಗಲೇ ವೆರಿಫಿಕೇಶನ್ ಆಗಿ ಸರಿ ಇರುವಂತವರಿಗೆ ಮತ್ತೆ ಅನುದಾನ ಬರ್ತದೆ. ಈಗಾಗಲೇ ತಡೆ ಹಿಡಿಯಲಾಗಿದಂತ ಕಂತುಗಳು ಈಗ ಆಕ್ಚುಲಿ ಫೆಬ್ರವರಿನಲ್ಲಿ ಈ ಮೊದಲನೇ ಕಂತು, ಈ ವರ್ಷದ ಕಂತು ಲಾಸ್ಟ್ ಇಯರ್ 2021-22 ಸಾಲಿನ ಮೂರನೇ ತ್ರೈಮಾಸಿಕದಲ್ಲಿ ಬಂದಂತ ಕಂತಿನಲ್ಲಿ ಕಡಿಮೆ ಆಗಿದೆಲ್ಲ, ಕೊರತೆ ಆಗಿತ್ತಲ್ಲ 41,000 ಚಿಲ್ಲದೆ, ಅವರಿಗೂ ಕೂಡ ಈ ಅನುದಾನ ಬಂದ ನಂತರ ಮೇ ತಿಂಗಳ 31 ಏನು ಬಿಡುಗಡೆ ಆಗುತ್ತಲ್ಲ, ಆ ನಂತರ ತಪ್ಪಿಕೊಂಡ ಯಾರ್ಯಾರಿಗೂ ತಡೆ ಹಿಡಿಯಲಾಗಿತ್ತು ಸರಿ ಇದೆ ಅಂತ ದೃಢೀಕರಣ ಹೋಗಿದೆ ಇಲಾಖೆಯಿಂದ ಅವರಿಗೆ ಮತ್ತೆ ಬರ್ತದೆ. ಯಾರಿಗೆ ತಡೆ ಹಿಡಿಯುವಂತ ಸಾಧ್ಯತೆ ಇದೆ ಅಂತ ಅಂದ್ರೆ, ನಾವು ಕೆಲವೊಂದು ಇದನ್ನ ಈ ಇನ್ಕಮ್ ಟ್ಯಾಕ್ಸ್ ಬಂದಂತ ಅಪ್ಲಿಕೇಶನ್ಸ್ ಅವು ಕಡ್ಡಾಯವಾಗಿ ತಡೆ ಹಿಡಿಯಲಾಗಿರುತ್ತದೆ, ಮತ್ತೆ ಸ್ಯಾಲರಿಡ್ ಪೀಪಲ್ ಯಾರಿದ್ರೋ ಅಂತವ್ರದ್ದು ವಿತರಣೆ ಆಗಿದೆ, ಡೆತ್ ಕೇಸ್ ಇದ್ರೆ, ಪೌತಿ ಆಗಿದ್ರೆ ಅಂತವ್ರಿಗೆ ಮತ್ತೆ ಅನುದಾನ ಬರೋದಿಲ್ಲ. ಅಂತವ್ರು ಯಾರು ಅವರ ವಾರಸುದಾರಿದ್ದಾರೆ ಅವ್ರು ಹೊಸದಾಗಿ ಅರ್ಜಿಯನ್ನು ಕೊಟ್ಕೊಂಡು ಅವರ ಹೆಸರಿಗೆ ಮತ್ತೆ ನೋಂದಣಿ ಮಾಡ್ಕೊಳ್ಬೇಕಾಗುತ್ತೆ. ಡೆತ್ ಆಗಿದ್ರೆ ಅವ್ರ ಹೆಸರಿಗೆ ಮತ್ತೆ ಅಕೌಂಟ್ಗೆ ಬರೋದಿಲ್ಲ. ಬ್ಯಾಂಕ್ ಮ್ಯಾನೇಜರ್ಸ್ ಯಾರು ಡೆತ್ ಕೇಸ್ ಇರ್ತದೆ ಅವ್ರ ಮ್ಯಾಂಡೇಟರಿ ಬ್ಯಾಂಕ್ ಮ್ಯಾನೇಜರ್ಸ್ ಮತ್ತೆ ಅದನ್ನ ಕಟಾವು ಮಾಡಿ ಸರ್ಕಾರಕ್ಕೆ ವಾಪಸ್ ತರಿಸುವಂತ ಪದ್ಧತಿ ಇದೆ, ಡೈರೆಕ್ಷನ್ ಇದೆ ಅವರಿಗೆ, ಅದ್ರ ಪ್ರಕಾರ ವಾಪಸ್ ಹೋಗ್ತದೆ. ಸರಿ, ಸುಮಾರು ನಮ್ಗೆ ಬಂದಂತ ವೆರಿಫಿಕೇಶನ್ ಇದ್ದಂತ ಎಲ್ಲ ಅರ್ಹ ಪ್ರಕರಣಗಳನ್ನು ಮುಕ್ತಾಯಗೊಳಿಸಿದ್ದೇವೆ, ವೆರಿಫಿಕೇಶನ್ ಆಗಿದೆ. ಹಾಗಾಗಿ ಮುಂದೆ 31 ಏನ್ ಬರ್ತದೆ ಅದು ಸುಮಾರು 150,000 ಜನಕ್ಕೆ ಮತ್ತೆ ಬರ್ತದೆ. ಕೆಲವೇ ಬೆರಳೆಣಿಕೆ ಅಷ್ಟು ಜನ ಮಾತ್ರ ಅನರ್ಹರಾಗಿದ್ದಾರೆ. ಹಾಗಾಗಿ ಯಾರು ಕೂಡ ಗೊಂದಲಕ್ಕೆ ಒಳಗಾಗುವ ಅವಶ್ಯಕತೆ ಇಲ್ಲ. ಇದು ಎಲ್ಲ ರೈತ ಬಂದರು ಗಮನಿಸಬೇಕಾಗುತ್ತೆ. ಸಾಕಷ್ಟು ಫೋನ್ಗಳು ನಮ್ಮ ರೈತ ಸಂಪರ್ಕ ಕೇಂದ್ರಕ್ಕೆ ಮತ್ತೆ ನನಗೆ ನೇರವಾಗಿ ರೈತರು ಫೋನ್ ಮಾಡ್ತಾ ಇದ್ದಾರೆ, ಸರ್ ನಮ್ಗೆ ಮೊದಲು ಬರ್ತಾ ಆಯ್ತು ಅನುದಾನ ಈಗ ಬಂದಿಲ್ಲ ಅಂತ. ಈಗ ನಾನು ಹೇಳಿದಾಗ 150,000 40,000 ಜನಕ್ಕಿಂತ ಹೆಚ್ಚು ಫಲಾನುಭವಿಗಳಿಗೆ ಅನುದಾನ ಬಂದಿಲ್ಲ ಫೆಬ್ರವರಿನಲ್ಲಿ. ಅದು ಈ ಕಾರಣದಿಂದ ವೆರಿಫಿಕೇಶನ್, ಫಿಸಿಕಲ್ ವೆರಿಫಿಕೇಶನ್ ಅಂದ್ರೆ ಮ್ಯಾಂಡೇಟರಿ ಫಿಸಿಕಲ್ ವೆರಿಫಿಕೇಶನ್ ಅಂತ ಇದ್ದರಿಂದ ಆ ವೆರಿಫಿಕೇಶನ್ ಹಾಕಿದ್ರಿಂದ ಅದು ತಡೆ ಹಿಡಿಯಲಾಗಿತ್ತು. ಅದು ನೆಕ್ಸ್ಟ್ ಸಬ್ಸಿಕ್ವೆಂಟ್ ಅನುದಾನ ಕೊಡುವಾಗ ಎರಡನೇ ಕಂತು ಸೇರಿ ಅಂದ್ರೆ ಬಾಕಿ ಉಳಿದ ಕಂತನ್ನು ಸೇರಿ ಕೊಡ್ತದೆ ಅನ್ನುವಂಥದ್ದು ಸ್ಪಷ್ಟೀಕರಣ ರಾಜ್ಯ ಸರ್ಕಾರದಿಂದ ನಾವು ಪಡ್ಕೊಂಡಿದ್ವಿ. ಅದನ್ನು ತಮಗೆ ಇಷ್ಟಪಡ್ತೀವಿ. ಅದೇ ರೀತಿ ರಾಜ್ಯ ಸರ್ಕಾರ ನಾನು ಈಗಾಗಲೇ ಹೇಳಿದಾಗೆ 2019-20 ಸಾಲಿನ ಪ್ರಾರಂಭಿಕ ವರ್ಷದ ಅಂತದಿಂದ ಇದುವರೆಗೆ ಅನುದಾನವನ್ನು ಬಿಡುಗಡೆ ಮಾಡಿದೆ. ರಾಜ್ಯ ಸರ್ಕಾರ 2019-20 116,000 ಜನಕ್ಕೆ 23.24 ಅನುದಾನವನ್ನ ರೈತರ ಖಾತೆಗೆ ನೇರವಾಗಿ ವರ್ಗಾವಣೆ ಮಾಡಿದೆ. 2020-21 ಸಾಲಿನಲ್ಲಿ 26 2021-22 ಸಾಲಿನಲ್ಲಿ 51.50 ಅಥವಾ ಒಟ್ಟಾರೆ ಇದುವರೆಗೆ 101.12 ರಾಜ್ಯ ಸರ್ಕಾರ ಕೊಟ್ಟಿದೆ. ಹಾಗೆ ಕೇಂದ್ರ ಸರ್ಕಾರ 235.272 ಅನುದಾನವನ್ನು ಕೊಟ್ಟಿದೆ. ಒಟ್ಟಾರೆ ಎರಡು ಸೇರಿ 336.84 ಅನುದಾನ ನೇರವಾಗಿ ರೈತರ ಖಾತೆಗೆ ವರ್ಗಾವಣೆ ಆಗಿದೆ. ಇಷ್ಟು ಅನುದಾನ ವರ್ಗಾವಣೆ ಆದದ್ದು ಯಾವುದೇ ನಮ್ಮ ಎಲ್ಲ ಒಟ್ಟಾರೆ ಎಲ್ಲ ಇಲಾಖೆಗಳ ವಾರ್ಷಿಕ ಅನುದಾನವನ್ನು ಲೆಕ್ಕ ಹಿಡಿದ್ರೆ ಕನಿಷ್ಠ ಪಕ್ಷ ಒಂದು 8-10 ವರ್ಷದ ವಾರ್ಷಿಕ ಬಜೆಟ್ ಅಂತ ಹೇಳ್ಬೋದು. ಅಷ್ಟು ದುಡ್ಡು ನೇರವಾಗಿ ರೈತರ ಖಾತೆಗೆ ವರ್ಗಾವಣೆ ಆಗಿರ್ತಕ್ಕಂಥದ್ದು ಇದೊಂದು ಇತಿಹಾಸ. ಹಾಗಾಗಿ ಇದೊಂದು ಬಹಳ ಒಳ್ಳೆಯ ಕಾರ್ಯಕ್ರಮ. ನೇರವಾಗಿ ರೈತರ ಖಾತೆಗೆ ಡಿಬಿಟಿ ಮುಖಾಂತರ ಒಂದೇ ಎನ್ಐಸಿ ಪೋರ್ಟಲ್ನಿಂದ ಕೇಂದ್ರ ಸರ್ಕಾರದಿಂದ ವರ್ಗಾವಣೆ ಆಗ್ತಕ್ಕಂಥ ಕಾರ್ಯಕ್ರಮ. ಇದರಲ್ಲಿ ಯಾರು ಇದುವರೆಗೆ ನೋಂದಣಿ ಮಾಡ್ಕೊಳ್ಳಿಕ್ ಆಗಿಲ್ಲ ಅಂತವರು ದಯವಿಟ್ಟು ರೈತ ಸಂಪರ್ಕ ಕೇಂದ್ರಕ್ಕೆ ಭೇಟಿ ಮಾಡಿ ತಮ್ಮ ಸ್ವಯಂ ಘೋಷಣೆ, ಆಧಾರು ಮತ್ತೆ ಪಾಸ್ ಪುಸ್ತಕ, ನಿಮ್ಮ ಬ್ಯಾಂಕ್ ಪಾಸ್ ಪುಸ್ತಕ ಮತ್ತೆ ಭಾವಚಿತ್ರವನ್ನು ಇತ್ತೀಚಿನ ಭಾವಚಿತ್ರದೊಂದಿಗೆ ನೀವು ಭೇಟಿ ಮಾಡಿದ್ರೆ ನಮ್ಮ ರೈತ ಸಂಪರ್ಕ ಕೇಂದ್ರ ಅಧಿಕಾರಿಗಳು ನೋಂದಣಿ ಮಾಡಿಕೊಟ್ಟು ನಿಮ್ಗೆ ಮತ್ತೆ ನೆಕ್ಸ್ಟ್ ನೋಂದಣಿ ಆದ ನೆಕ್ಸ್ಟ್ ಇನ್ಸ್ಟಾಲ್ಮೆಂಟ್ ಇಂದ ನಿಮ್ಗೆ ಅನುದಾನ ಬರುವಂತ ಕಾರ್ಯಕ್ರಮ ಇರ್ತದೆ, ಅದರಲ್ಲಿ ನೋಂದಣಿ ಮಾಡ್ಕೊಳ್ಬೇಕು. ಹಾಗೇನೆ ಯಾರು ಅನರ್ಹರಿದ್ದೀರಿ, ಈಗ ಕೇಂದ್ರ ಸರ್ಕಾರ ಸುಮೋಟೋ ಕ್ರಾಸ್ ವೆರಿಫಿಕೇಶನ್ ಮಾಡಿದಾಗ ಕಂಡುಹಿಡಿಯುವಂತದ್ದು ಒಂದು ಪ್ರಕ್ರಿಯೆ, ಆದ್ರೆ ಯಾರು ನಿಜವಾಗ್ಲೂ ಅನರ್ಹರಿದ್ದಾರೆ, ಟ್ಯಾಕ್ಸ್ ಪೇಯರ್ಸ್ ಇರ್ಬೋದು, ಸ್ಯಾಲರಿಡ್ ಪರ್ಸನ್ಸ್ ಅಥವಾ ಸರ್ಕಾರದಿಂದ 10,000 ಹೆಚ್ಚು ಗೌರವಧನ ಪಡ್ಕೊಳ್ತಕ್ಕಂಥವ್ರು ಯಾರಾದ್ರು ಇದ್ರು ಪ್ರತಿ ತಿಂಗಳು, ಅಂತವ್ರು ಈ ಯೋಜನೆ ಅರ್ಹತೆ ಈ ಯೋಜನೆಯಲ್ಲಿ ಸೌಲಭ್ಯ ಪಡ್ಕೊಳ್ಳೋದಕ್ಕೆ ಅವಕಾಶ ಇರೋದಿಲ್ಲ ಕಾನೂನು ಪ್ರಕಾರ, ಅಂತವ್ರು ಸ್ವಯಂ ಅವರೇ ಇಲಾಖೆಗೆ ಒಂದು ಅರ್ಜಿ ಕೊಟ್ಟು ನಮ್ಗೆ ಬಂದಿರತಕ್ಕಂತ ಅನುದಾನವನ್ನ ನಿಲ್ಲಿಸಬೇಕು, ನಾನು ಇದುವರೆಗೂ ತಗೊಂಡಿರ್ತಕ್ಕಂಥ ಅನುದಾನವನ್ನ ಡಿಡಿ ಮುಖಾಂತರ ಪಾವತಿಸಲು ಇಚ್ಛೆಪಡಿದಂತ ಒಂದು ಲೆಟರ್ ಕೊಟ್ರೆ ನಾವು ರಾಜ್ಯ ಸರ್ಕಾರದ ಮೂಲಕ ಕೇಂದ್ರ ಸರ್ಕಾರಕ್ಕೆ ಅನುದಾನವನ್ನ ಅವರ ಅಕೌಂಟ್ಗೆ ವರ್ಗಾವಣೆ ಮಾಡುವಂತ ಪ್ರಕ್ರಿಯೆ ನಮ್ಮಲ್ಲಿ ಇದೆ, ಅದನ್ನ ನಾವು ಮಾಡ್ತೇವೆ. ಯಾರು ಅಂತ ಅನರ್ಹ ಪ್ರಕರಣಗಳು ಇದ್ದರೆ ದಯವಿಟ್ಟು ರೈತ ಸಂಪರ್ಕ ಕೇಂದ್ರದ ಅಧಿಕಾರಿಗಳನ್ನು ಸಂಪರ್ಕಿಸಿ ನಿಮ್ಮ ಅರ್ಜಿಯನ್ನ ಸಲ್ಲಿಸಬಹುದಾಗಿರುತ್ತದೆ ಅಂತ ಈ ಸಂದರ್ಭದಲ್ಲಿ ನಾನು ತಿಳಿಸೋದಿಕ್ಕೆ ಇಷ್ಟಪಡ್ತೇನೆ. ಇದಿಷ್ಟು ಪಿಎಂ ಕಿಸಾನ್ ಸಂಬಂಧಪಟ್ಟಂತ ಯೋಜನೆ, ಇದುವರೆಗೆ ಯಾರ್ಯಾರು ಇದು ಮಾಡಿದ್ರೆ ಅದು. ಮತ್ತೊಂದು, ನಾವು ಕಳೆದ 3-4 ತಿಂಗಳಿಂದ ನಿರಂತರವಾಗಿ ಈ KYC ಅಂದ್ರೆ ನೋ ಯುವರ್ ಕಸ್ಟಮರ್ ಐಡಿ ಅಂತ ಈ KYC ಅದನ್ನ ಕೂಡ ಘೋಷಣೆ ಮಾಡಿದೆ ಕೇಂದ್ರ ಸರ್ಕಾರ. ಈ KYC ಅಂದ್ರೆ ನೋ ಯುವರ್ ಕಸ್ಟಮರ್ ಅಂತೇಳಿ ಇದು ಕಡ್ಡಾಯ ಮಾಡಿದೆ. ಅಂದ್ರೆ ನಿಮ್ ನೋಂದಾಯಿತ ಮೊಬೈಲ್ ನಂಬರ್ ಇದೆಯಲ್ಲ, ಯಾರು ರೈತರು ಈ ಸ್ವಯಂ ಘೋಷಣೆ ಮಾಡಿಕೊಂಡು ಪ್ರಧಾನಮಂತ್ರಿ ಕಿಸಾನ್ ಸಮ್ಮಾನ್ ನಿಧಿ ಯೋಜನೆಗೆ ನೋಂದಣಿ ಮಾಡುವಂತ ಸಂದರ್ಭದಲ್ಲಿ ಆಧಾರ್ ನಂಬರು ಮತ್ತೆ ಪಾಸ್ ಪುಸ್ತಕದ ಜೊತೆಗೆ ನಿಮ್ಮ ಮೊಬೈಲ್ ನಂಬರ್ ನಮೂದು ಮಾಡಿ ನೋಂದಣಿ ಮಾಡಿರ್ತದೆ. ಈಗ ನೀವು ನಿಮ್ಮ ಆಧಾರ್ ನಂಬರ್ ಹೊಡೆದ್ರೆ, ಅದನ್ನ ನಿಮ್ಮ ಅಕೌಂಟ್ ಓಪನ್ ಮಾಡಿದ್ರೆ, ನಿಮ್ಮ FID ಇಂದ ಓಪನ್ ಮಾಡಿದ್ರೆ ನಿಮ್ಮ ನೋಂದಾಯಿತ ಮೊಬೈಲ್ ಸಂಖ್ಯೆಗೆ ಒಂದು OTP ಬರುತ್ತೆ. OTP ಬಂದಾಗ ಅದನ್ನ ನೀವು OTP ಬಂದಾಗ ನಿಮ್ಮ ಈ FID ಏನು ಇದೆಯಲ್ಲ ಅದಕ್ಕೆ ಮತ್ತೆ ಡಯಲ್ ಮಾಡಿ ನಿಮ್ಗೆ ಓಕೆ ಅಂತ ಕೇಳುತ್ತೆ, ಆಪ್ಷನ್ ಕೇಳುತ್ತೆ. ಓಕೆ ಮಾಡಿದ್ರೆ ಅದು ನಿಮ್ಮ ಈ KYC ನಲ್ಲಿ ಸರಿಯಾಗಿದೆ ಅಂತ ನೀವು ದೃಢೀಕರಣ ಮಾಡಿದಂಗೆ, ಯಾವ ಮೊಬೈಲ್ಗೆ OTP ಬರುತ್ತೋ ಅವರು ಆ ಇದರಿಂದ ಮತ್ತೆ ನೋಂದಣಿ ಮಾಡಿಕೊಂಡು. ಅಥವಾ ನಿಮ್ಗೆ ಕನ್ಫ್ಯೂಷನ್ ಇತ್ತು ಅಂತಂದ್ರೆ ರೈತ ಸಂಪರ್ಕ ಕೇಂದ್ರ ಅಥವಾ ಕಸ್ಟಮರ್ ಸೆಂಟರ್ ಅಥವಾ ಬ್ಯಾಂಕ್ ಅಧಿಕಾರಿಗಳನ್ನು ಸಂಪರ್ಕ ಮಾಡಿದ್ರೆ ನಿಮ್ಮ ಈ KYC ಅನ್ನು ಕಡ್ಡಾಯವಾಗಿ ಪರಿಶೀಲನೆ ಮಾಡ್ಕೊಳ್ಳಿಕ್ಕೆ ಅವಕಾಶ ಇದೆ. ಎಲ್ಲ ಯಾರು ಮಾಡಿಲ್ವೋ ಅವರು 31 ತಾರೀಕು ಲಾಸ್ಟ್ ಡೇಟ್ ಆಗಿರ್ತದೆ. ಅಷ್ಟು ಒಳಗಡೆ ಎಲ್ಲರೂ ಕೂಡ ಕಡ್ಡಾಯವಾಗಿ ಈ KYC ಅನ್ನ ಪರಿಶೀಲನೆ ಮಾಡಿಕೊಂಡು ನಿಮ್ಮ ಏನು ಈಗಾಗಲೇ ನಿಧಿ ಸಮ್ಮಾನ ಯೋಜನೆಗೆ ನೋಂದಣಿ ಆಗಿರ್ತಕ್ಕಂಥ ಸಂಖ್ಯೆ ಮತ್ತೆ ನಾನೇ ಆ ಫಲಾನುಭವಿ ಅಂತ ಹೇಳೋದ್ರ ಬಗ್ಗೆ ದೃಢೀಕರಿಸಬೇಕು ಅಂತ ಈ ಸಂದರ್ಭದಲ್ಲಿ ಮತ್ತೊಮ್ಮೆ ಎಲ್ಲ ರೈತ ಬಂಧುಗಳಿಗೆ ವಿನಂತಿಯನ್ನು ಮಾಡ್ಕೊಳ್ತೇನೆ. ಇದನ್ನು ಯಾವ ರೀತಿ ತಗೊಳುತ್ತೆ ಕೇಂದ್ರ ಸರ್ಕಾರ ಅಂತ ಗೊತ್ತಿಲ್ಲ. ಈ KYC ಮಾಡಲಿಲ್ಲ ಅಂತ ಅಂದ್ರೆ ಹಣ ನಿಂತಾಗ ಮತ್ತೆ ಬಂದು ಅಧಿಕಾರಿಗಳನ್ನು ಕೇಳುವಂತ ಪ್ರಯತ್ನ ಬರ್ತದೆ. ಹಾಗಾಗಿ ದಯವಿಟ್ಟು ಈ ಸಂದರ್ಭದಲ್ಲಿ ಯಾರು ಮಾಡಿಲ್ವೋ ಅವರು ಕಡ್ಡಾಯವಾಗಿ ಈ KYC ಅನ್ನ ಮಾಡ್ಕೊಳ್ಬೇಕು ಅಂತ ಈ ಸಂದರ್ಭದಲ್ಲಿ ಮತ್ತೊಮ್ಮೆ ವಿನಂತಿಯನ್ನು ಮಾಡ್ಕೊಳ್ತೇನೆ. ವರ್ಷದ ಪ್ರಾರಂಭದಲ್ಲೇ ನಮಗೆ ಉತ್ತಮ ಮುಂಗಾರು ಪ್ರಾರಂಭ ಆಗಿದೆ ಅಂತ ಹೇಳಲಿಕ್ಕೆ ನನಗೆ ಹೆಮ್ಮೆ ಅನಿಸುತ್ತೆ. ಮೇ ತಿಂಗಳಲ್ಲಿ ಉತ್ತಮ ಮಳೆ ಆಗಿದೆ. ಇಡೀ ಜಿಲ್ಲೆಯಾದ್ಯಂತ ಕರಾವಳಿ ಭಾಗದಲ್ಲಿ ಎಲ್ಲ ಕಡೆ ಮಳೆ ಬಿದ್ದಿದೆ. ಕಳೆದ ವರ್ಷನೂ ಕೂಡ ಮೇ ತಿಂಗಳಲ್ಲಿ ಒಳ್ಳೆ ಮಳೆ ಆಗಿತ್ತು. ಆದ್ರೆ ಈ ವರ್ಷ ಏನಪ್ಪಾ ಅಂತಂದ್ರೆ ಕಳೆದ 15-20 ದಿವಸ ನಿರಂತರವಾಗಿ ದಿನ ಬಿಟ್ಟು ದಿನ ಮತ್ತೆ 3-4 ದಿವಸ ಕಂಟಿನ್ಯೂಸ್ ಮಳೆ ಆಗಿರೋದ್ರಿಂದ ಎಲ್ಲ ರೈತರು ಕೂಡ ಭೂಮಿ ಸಿದ್ಧತೆ ಮಾಡೋದಕ್ಕೆ ಸಾಕಷ್ಟು ಅವಕಾಶವನ್ನ ಸಿಕ್ತು. ರೈತರಿಗೆ ಯಾರ್ಯಾರು ಭೂಮಿ ಸಿದ್ಧತೆ ಮಾಡಿದ್ರು ಅವರು ನಾವು ಹಿಂದೆ ಪೇಪರ್ ನಮ್ಮ ಮಾಸ್ ಮೀಡಿಯಾದ ಮುಖಾಂತರ ಕೂಡ ಮಾಹಿತಿಯನ್ನು ಕೊಟ್ಟಿದ್ವಿ. ರೈತ ಸಂಪರ್ಕ ಕೇಂದ್ರದ ಮೂಲಕ ಸಿಗ್ತಕ್ಕಂಥ ಗ್ರೀನ್ ಮೆನ್ಯೂರು ಬೀಜ ಎಲ್ಲ ರೈತ ಸಂಪರ್ಕ ಕೇಂದ್ರ ಇವತ್ತು ದಯಾಂತ ಬಿತ್ತನೆ ಬೀಜ ದಾಸ್ತಾನ ಇದೆ. 64 ರೂಪಾಯಿ ಅದ್ರ ಪೂರ್ಣ ಬೆಲೆ, 32 ರೂಪಾಯಿ ಸಹಾಯಧನ ಮತ್ತು 32 ರೂಪಾಯಿ ನೀವು ರೈತರ ಹೊಂದಿಕೆ ಪಾವತಿ ಮಾಡಿ 1 KGಗೆ ಕೊಂಡ್ಕೊಳ್ಬಹುದು. ನಿಮ್ಮ ಎಷ್ಟು ಇಡುವಳಿ ಇದೆ ಅದರ ಆಧಾರದ ಮೇಲೆ ನಿಮಗೆ ಬೇಕಾಗುವಷ್ಟು ದಯಾಂತ ಬಿತ್ತನೆ ಬೀಜವನ್ನು ತಗೊಂಡೋಗಿ ನೀವು ಈಗಲೂ ಕೂಡ ಅವಕಾಶ ಇದೆ. ಕನಿಷ್ಠ ಪಕ್ಷ ಒಂದು 40 ದಿವಸ ಇನ್ನೂ ಟೈಮ್ ಇದೆ ನಿಮಗೆ ನಾಟಿ ಮಾಡೋದಕ್ಕೆ. 35-40 ದಿವಸ ಅಷ್ಟೊತ್ತಿಗೆ ಒಳ್ಳೆ ಬೆಳವಣಿಗೆ ಬಂದಾಗ ಹೂ ಆಡುವಂಥದ್ದಲ್ಲಿ ಅದನ್ನು ಭೂಮಿಗೆ ಸೇರ್ಪಡೆ ಮಾಡೋದ್ರಿಂದ ಸಾಕಷ್ಟು ರಸಗೊಬ್ಬರಗಳ ಮೇಲೆ ಅವಲಂಬನೆಯನ್ನು ಕಡಿಮೆ ಮಾಡಬಹುದು. ನಮ್ಮ ಜಿಲ್ಲೆ ಬಹುತೇಕ ರೈತರು ಸಾವಯವ ಕೃಷಿಕರೇ ಅಂತ ಹೇಳ್ಬೋದು. ಹಾಗಾಗಿ ನಿಮ್ಮ ಸಾವಯವ ಅಂಶವನ್ನು ಭೂಮಿಗೆ ಸೇರಿಸೋದಕ್ಕೆ ಖಂಡಿತವಾಗ್ಲೂ ಇದು ಸಪೋರ್ಟ್ ಆಗುತ್ತೆ. ಹಾಗಾಗಿ ದಯವಿಟ್ಟು ಈ ಗ್ರೀನ್ ಮೆನ್ಯು ಸೀಸನ್ ಹಾಕಿ. ಜೊತೆಗೆ ಕೃಷಿ ಸುಣ್ಣ ಕೂಡ ಎಲ್ಲರ ಕೇಂದ್ರದಲ್ಲಿ ದಾಸ್ತಾನು ಇದೆ. ಕೃಷಿ ಸುಣ್ಣವನ್ನು ಬಳಕೆ ಮಾಡಬೇಕು. ಪ್ರತಿ ಎಕರೆಗೆ 4 bags ಅಂದ್ರೆ 200 kg ಕೃಷಿ ಸುಣ್ಣವನ್ನ ತಮ್ಮ ರೂಲ್ ಆಗಿ ನಾವು ರೆಕಮೆಂಡ್ ಮಾಡ್ತಾ ಇದ್ದೀವಿ. ಇಲ್ಲ ಅಂದ್ರೆ ಯಾರು ಮಣ್ಣು ಆರೋಗ್ಯವನ್ನ ಪರೀಕ್ಷೆ ಮಾಡಿದ್ರೆ ಅಲ್ಲಿ ರೆಕಮೆಂಡೇಶನ್ ಇರ್ತದೆ. ಅಷ್ಟು ಕ್ವಾಂಟಿಟಿಯನ್ನ ತಗೊಂಡು ಭೂಮಿಗೆ 15 ದಿವಸ ಮೊದಲೇ, ನಾಟಿಗಿಂತ ಮೊದಲೇ ಸೇರ್ಪಡೆ ಮಾಡಿ ಭೂಮಿಗೆ ಚೆನ್ನಾಗಿ ಅದ ಮಾಡುವಾಗ ಕೊಟ್ರೆ ನಾವು ಕೊಟ್ಟಂತ ರಸಗೊಬ್ಬರಗಳು ಮತ್ತು ಭೂಮಿಯಲ್ಲಿ ಇರ್ತಕ್ಕಂಥ ಪೋಷಕಾಂಶಗಳ ಲಭ್ಯತೆ ಗಿಡಕ್ಕೆ ಚೆನ್ನಾಗಿ ಸಿಗುತ್ತೆ. ಆದ್ರಿಂದ ಇದನ್ನ ಬಳಕೆ ಮಾಡಿ ಅಂತ ಈ ಸಂದರ್ಭದಲ್ಲಿ ನಾನು ವಿನಂತಿಯನ್ನ ಮಾಡ್ಕೊಳ್ತೇನೆ. ಇವತ್ತ ಬಹುಶಃ ನಮ್ಮಲ್ಲಿ ಬಿತ್ತನೆ ಬೀಜ ಎಲ್ಲ ರೈತರು ಸಾಕಷ್ಟು ದಾಸ್ತಾನಿದೆ. ಹೋದ ವರ್ಷ 36,000 ಇದ್ದದ್ದು ಇವತ್ತು 2,000 hectares ಅಷ್ಟು ಹೆಚ್ಚಿಗೆ ನಮ್ಮಲ್ಲಿ ವಿಸ್ತೀರ್ಣ ಬರುವಂತಹ ಸಾಧ್ಯತೆ ಇದೆ. 38,000 ಅಷ್ಟು ವಿಸ್ತೀರ್ಣ ಇದೆ. ಯಾಕಂದ್ರೆ ಕಳೆದ ವರ್ಷ ಅಡಿಲು ಭೂಮಿ ಅಭಿಯಾನ ವಿವಿಧ ಸಂಘ ಸಂಸ್ಥೆಗಳು, ಕೇದಾರ ಒತ್ತನ ಟ್ರಸ್ಟ್ ಮತ್ತೆ ಬೇರೆ ಬೇರೆ NGOಗಳೆಲ್ಲ ಕೈಜೋಡಿಸಿದ್ರಿಂದ ಇಲ್ಲಿ ಭತ್ತದ ಬೇಸಾಯಕ್ಕೆ ಸ್ವಲ್ಪ ಪ್ರೋತ್ಸಾಹ ಜಾಸ್ತಿ ಆಗಿ ಮತ್ತೆ ಮೆಕನೈಸೇಷನ್ ಕೂಡ ಜಿಲ್ಲೆಯಲ್ಲಿ ವರ್ಷದಿಂದ ವರ್ಷಕ್ಕೆ ಜಾಸ್ತಿ ಆಗ್ತಾ ಇರೋ ಕಾರಣದಿಂದ ಉತ್ಪಾದನಾ ವಿಸ್ತೀರ್ಣ ಸ್ವಲ್ಪ ಜಾಸ್ತಿ ಆಗ್ತಾ ಇದೆ. ಹಾಗಾಗಿ ರೈತರು ಈ ವರ್ಷನೂ ಕೂಡ ಅದೇ ರೀತಿ ಉತ್ಸಾಹದಲ್ಲಿ ಮಾಡುವಂತ ಎಲ್ಲ ಲಕ್ಷಣಗಳು ನಮ್ಮಲ್ಲಿ ಕಾಣ್ತಾ ಇದ್ದೇವೆ. ರೈತರ ಚಂದ್ರ ಮೂಲಕ ಬಿತ್ತನೆ ಬೀಜವನ್ನು ಈಗಾಗಲೇ ತಗೊಂಡೋಗಿ ಬಳಕೆ ಮಾಡ್ತಾ ಇರುವಂತದ್ದು ನಾವು ಕಾಣ್ತಾ ಇದ್ದೇವೆ. ಈಗಾಗಲೇ MO4 ನಮ್ಮ ಜಿಲ್ಲೆಯಲ್ಲಿ ಸಾಕಷ್ಟು ಬೇಡಿಕೆರುವಂತೇಳಿ ಈ ಬೇಡಿಕೆಗೆ ಅನುಗುಣವಾಗಿ ನಾವು ಈಗಾಗಲೇ 1,850 quintals ಬಿತ್ತನೆ ಬೀಜವನ್ನ ಎಲ್ಲ ರೈತರ ಚಂದ್ರ ಮೂಲಕ ನಾವು ವಿತರಣೆಗೆ ಮಾಡ್ಕೊಂಡು ಅಣಿ ಮಾಡ್ಕೊಂಡಿದ್ದೇವೆ. ಈಗಾಗಲೇ 80% ಬಿತ್ತನೆ ಬೀಜ ವಿತರಣೆನೂ ಕೂಡ ಆಗೋಗಿದೆ. ಎಲ್ಲ ಈ ಕೇವಲ 400-500 quintals ಎಲ್ಲ ರೈತರಲ್ಲಿ ದಾಸ್ತಾನ ಇದೆ. ಅದೇ ರೀತಿ ಬೇರೆ ಬಿತ್ತನೆ ಬೀಜ ಅಂದ್ರೆ ಜ್ಯೋತಿ ಮತ್ತೆ ಉಮಾ ತಳಿ ಮತ್ತೆ MO21 ಕೂಡ ದಾಸ್ತಾನು ಮಾಡಿದ್ದೇವೆ. ಜ್ಯೋತಿ ಕೂಡ ನಮ್ಮಲ್ಲಿದೆ. ಯಾರಿಗೆ ನಿಧಾನವಾಗಿ ನಾಟಿ ಮಾಡತಕ್ಕಂತ ರೈತರು ಮಾತ್ರ ಜ್ಯೋತಿ ಬಳಕೆ ಮಾಡಬೇಕು. ಇನ್ನು ಉಳಿದಂತೆ MO4 ಮತ್ತೆ ಉಮಾ ತಳಿಯನ್ನು ಬಳಕೆ ಮಾಡಬಹುದು. ಇದ್ರ ಜೊತೆಗೆ ಎಲ್ಲಾ ರೈತರಿಂದ ಮೂಲಕ ನಾವು ಸಹ್ಯಾದ್ರಿ ಪಂಚಮುಖಿ ಅನ್ನುವಂತ ಹೊಸ ತಳಿ ಅದನ್ನು ಕೂಡ ಪ್ರಾಯೋಗಿಕವಾಗಿ ಡೆಮಾನ್ಸ್ಟ್ರೇಷನ್ ಕೊಡೋದಕ್ಕೆ ಕ್ರಮ ಮಾಡ್ತಾ ಇದ್ದೇವೆ. ಹಾಗೆ MO21 ಅಂತ ಒಂದು ಹೊಸ ತಳಿಯನ್ನು ಕೂಡ ಎಲ್ಲ ರೈತರಿಂದ ಒಟ್ಟು 100 quintals ಅಷ್ಟು ದಾಸ್ತಾನು ಮಾಡಿ ಅದನ್ನು ಕೂಡ ನಮ್ಮ ರಾಷ್ಟ್ರೀಯ ಆಹಾರ ಭದ್ರತಾ ಯೋಜನೆ ಅಡಿ ಸಹ್ಯಾದ್ರಿ ಪಂಚಮುಖಿ ಮತ್ತೆ MO21 ಅನ್ನುವಂತ ತಳಿಯನ್ನು ಹೊಸ ತಳಿ ಪರಿಚಯಾತ್ಮಕ ಕಾರ್ಯಕ್ರಮ ನಮ್ಮಲ್ಲಿ ಆಗ್ತಾ ಇದೆ. ಅದನ್ನು ಕೂಡ ಆಸಕ್ತ ಇರುವಂತ ರೈತರು ರೈತ ಸಂಘದ ಅಧಿಕಾರಿಗಳನ್ನು ಸಂಪರ್ಕ ಮಾಡಿ ನೀವು ವಿಶೇಷವಾಗಿ ಈ ಬಿತ್ತನೆ ಬೀಜವನ್ನು ಪಡ್ಕೊಂಡು ಪ್ರಾತ್ಯಕ್ಷಿಕೆಯನ್ನ ಕೈಗೊಳ್ಬೇಕು ಅಂತ ಈ ಸಂದರ್ಭದಲ್ಲಿ ವಿನಂತಿಯನ್ನು ಮಾಡ್ಕೊಳ್ತೇನೆ. ಯಾರು ಗಾಬರಿ ಪಡುವಂತ ಅವಶ್ಯಕತೆ ಇಲ್ಲ. ಬಿತ್ತನೆ ಬೀಜ ನಮ್ಮಲ್ಲಿ ಸಾಕಷ್ಟು ದಾಸ್ತಾನು ಮಾಡಿದ್ದೀವಿ. ನಿರಂತರವಾಗಿ ಬಿತ್ತನೆ ಬೀಜ ಕೊಡ್ತಾ ಇದ್ದಾರೆ ನಮ್ಮಲ್ಲಿ. ಇದನ್ನ ಬಳಕೆ ಮಾಡಬೇಕು ಅಂತ ಹೇಳಿ ಈ ಸಂದರ್ಭದಲ್ಲಿ ನಾನು ವಿನಂತಿಯನ್ನು ಮಾಡ್ಕೊಳ್ತೇನೆ. ಇದ್ರ ಜೊತೆಗೆ ಅದೇ ರಸಗೊಬ್ಬರದಲ್ಲಿ ವಿಶೇಷವಾಗಿ ನಾನು ವಿನಂತಿಯನ್ನು ಮಾಡುವಂತದ್ದು ನಮ್ಮಲ್ಲಿ ಸಾಧಾರಣವಾಗಿ ಜುಲೈ ಮತ್ತೆ ಆಗಸ್ಟ್ ತಿಂಗಳಲ್ಲಿ ಹೆಚ್ಚಿನ ಬೇಡಿಕೆ ರಸಗೊಬ್ಬರಕ್ಕೆ ಬರ್ತದೆ. ಸರಿಸುಮಾರು 1,400-1,600 tons ಅಷ್ಟು ರಸಗೊಬ್ಬರ ಆ 2 ತಿಂಗಳಲ್ಲಿ ಬೇಕಾಗ್ತದೆ. ನಮ್ಮಲ್ಲಿ ಈಗ ಮುಂಗಾರಿಗೆ ಬೇಕಾಗಿರ್ತಕ್ಕಂಥ ರಸಗೊಬ್ಬರಗಳು ದಾಸ್ತಾನು ಸಫಿಷಿಯಂಟ್ ಆಗಿದೆ. ಈಗ ನಮ್ಮ 1,600 tons ಅಷ್ಟು ರಸಗೊಬ್ಬರ ನಮ್ಮಲ್ಲಿ ಈಗಾಗಲೇ ಫ್ರೀ ಪೊಸಿಷನ್ ಆಗಿದೆ. ಎಲ್ಲ ಮಾರಾಟಗಾರರಲ್ಲಿ ಇದೆ. ನಮ್ಮಲ್ಲಿ ಇವಾಗ ಬೇಡಿಕೆ ಇರೋದಿಲ್ಲ. ಪ್ರಾರಂಭಿಕ ಹಂತದಲ್ಲಿ ಯಾರು ಕೂಡ ರಸಗೊಬ್ಬರವನ್ನು ಬಳಕೆ ಮಾಡೋದಿಲ್ಲ. ಸಾಧಾರಣವಾಗಿ ಜುಲೈನಲ್ಲಿ ಮೇಲುಗೊಬ್ಬರವಾಗಿ ಸ್ವಲ್ಪ ಮಟ್ಟಿಗೆ ಬಳಕೆ ಮಾಡ್ತಾರೆ. ಮುಂಗಾರು ಹಂಗಾಮಿಗೆ ಬೇಕಾಗಿರ್ತಕ್ಕಂಥ ರಸಗೊಬ್ಬರ ಸಾಕಷ್ಟು ದಾಸ್ತಾನು ಇದೆ. ಈ ವರ್ಷ ಬಹುಶಃ ಇಡೀ ವಿಶ್ವದಲ್ಲೇ ರಸಗೊಬ್ಬರದ ಆಹಾಕಾರ ಪ್ರಾರಂಭ ಆಗಿದೆ ಅಂತ ಒಂದು ಅಲ್ಲಲ್ಲಿ ಪೇಪರ್ ನಲ್ಲಿ ಕೇಳಿ ಬರ್ತಾ ಇದೆ. ಕೇಂದ್ರ ಸರ್ಕಾರದಿಂದ ನಮ್ಮ ರಾಜ್ಯಕ್ಕೆ ಬೇಕಾಗಿರ್ತಕ್ಕಂಥ ದಾಸ್ತಾನುಗಳನ್ನ ಕೊಡ್ತಾ ಇದ್ದಾರೆ. ವಿಶೇಷವಾಗಿ ಉಡುಪಿ ಜಿಲ್ಲೆ ಮತ್ತು ದಕ್ಷಿಣ ಕನ್ನಡಕ್ಕೆ ನನಗೆ ಇರುವ 2 ಜಿಲ್ಲೆಯಲ್ಲಿ ಕೆಲಸ ಮಾಡಿದ ಒಂದು ಅನುಭವದ ಆಧಾರದ ಹೇಳೋದಾದ್ರೆ ನಮಗೆ ಬೇಕಾಗಿರುವಂತ ರಸಗೊಬ್ಬರ ಕ್ವಾಂಟಿಟಿ ತುಂಬಾ ಕಡಿಮೆ ಇರೋದ್ರಿಂದ ಅದನ್ನ ಈಗಾಗಲೇ ನಾವು ನಮಗೆ ಪ್ರತಿ ವರ್ಷ ಮುಂಗಾರಿನಲ್ಲಿ 1,000-1,200 tons ಅಷ್ಟು ದಾಸ್ತಾನು ಬೇಕಾಗ್ತಿತ್ತು. ಈ ಸಾರಿ ನಾವು ಸ್ವಲ್ಪ ಮುಂಜಾಗ್ರತೆ ಕ್ರಮ ಮಾಡಿ 1,600 tons ಅಷ್ಟು ದಾಸ್ತಾನು ಈಗಾಗಲೇ ಮಾಡಿದ್ದೀವಿ. ಹಾಗಾಗಿ ಏನು ದಾಸ್ತಾನು ಕೊರತೆ ಆಗೋದಿಲ್ಲ. ಅದ್ರ ಜೊತೆಗೆ ಕೃಷಿ ಸುಣ್ಣ, ಬೋರಾಕ್ಸ್, ಹಸಿರೆಲೆ ಬೀಜ, ಸಾವಯವ ಗೊಬ್ಬರಗಳನ್ನು ಕೂಡ ನಾವು ರೈತರ ಕೊಡುವಂತ ಕೆಲಸ ಈಗಾಗಲೇ ಪ್ರಾರಂಭ ಮಾಡಿದೀವಿ. ಅದನ್ನು ಕೂಡ ಬಳಕೆ ಮಾಡಿಕೊಂಡು ಮುಂದೆ ರಸಗೊಬ್ಬರಗಳ ಲಭ್ಯತೆಯನ್ನು ಆಧಾರವಾಗಿಟ್ಕೊಂಡು ಯಾವ ರಸಗೊಬ್ಬರ ಸಿಗುತ್ತೆ ಅದನ್ನ ದಯವಿಟ್ಟು ತಗೊಂಡು ನಿಮ್ಮ ಪರಿಕರದ ಬೇಡಿಕೆಯನ್ನು ಪೂರೈಕೆ ಮಾಡಿಕೊಳ್ಬೇಕು ಅಂತ ಈ ಸಂದರ್ಭದಲ್ಲಿ ವಿನಂತಿಯನ್ನು ಮಾಡ್ತೇನೆ. ಬಹುಶಃ ಈ ಸಾರಿ ಕೂಡ ಸಾಮಾನ್ಯ ವಾಡಿಕೆ ಮಳೆ ತರನೇ ನಮ್ಮ ರಾಜ್ಯದಲ್ಲಿ ಆಗ್ತದೆ, ಇಡೀ ದೇಶದಲ್ಲಿ ಆಗುತ್ತೆ ಅನ್ನುವಂತ ಹವಾಮಾನ ಇಲಾಖೆ ಮುನ್ಸೂಚನೆ ನಿನ್ನೆ ಅಷ್ಟೇ ವರದಿ ನೀಡಿದೆ. ಒಳ್ಳೆಯ ಸುದ್ದಿ ನಮ್ಮ ಹವಾಮಾನ ಇಲಾಖೆ ನೀಡಿದೆ. ಕಳೆದ 4 ವರ್ಷದಿಂದ ಸತತವಾಗಿ ನಿರಂತರವಾದಂತಹ ಸಾಮಾನ್ಯ ವಾಡಿಕೆ ಮಳೆಗೆ ತಕ್ಕಾಗಿ ಮಳೆ ಬರುವಂತ ಮುನ್ಸೂಚನೆಯನ್ನು ಕೊಟ್ಟಿರೋದ್ರಿಂದ ಎಲ್ಲ ರೈತರು ಕೂಡ ಉತ್ಸಾಹದಿಂದ ಕೃಷಿ ಚಟುವಟಿಕೆಯಲ್ಲಿ ತೊಡಕೊಂಡು ಒಳ್ಳೆಯ ಈ ಬೆಳೆಯನ್ನು ಬೆಳೆದು ತಮ್ಮ ಆದಾಯವನ್ನು ದ್ವಿಗುಣಗೊಳಿಸಿಕೊಳ್ಬೇಕು ಅಂತ ಈ ಸಂದರ್ಭದಲ್ಲಿ ವಿನಂತಿಯನ್ನು ಮಾಡ್ಕೊತೀನಿ. ಜೊತೆಗೆ ಈ ನಮ್ಮ FPOಗಳು ರೈತ ಉತ್ಪಾದಕ ಸಂಸ್ಥೆಗಳ ಪಾತ್ರಗಳನ್ನು ಕೂಡ ನಾವು ಈ ಸಂದರ್ಭದಲ್ಲಿ ನೆನೆಸಿಕೊಳ್ಬೇಕಾಗ್ತದೆ. ಕೇಂದ್ರ ಸರ್ಕಾರ ಮತ್ತು ರಾಜ್ಯ ಸರ್ಕಾರ ಜಂಟಿಯಾಗಿ FPOಗಳನ್ನ ಪ್ರೋತ್ಸಾಹ ಮಾಡೋದಕ್ಕೆ ಸಾಕಷ್ಟು ಯೋಜನೆಗಳನ್ನು ಹಾಕೊಳ್ತಾ ಇದ್ದೇವೆ. ಒಟ್ಟಾರೆ ನಮ್ಮ ಜಿಲ್ಲೆಯಲ್ಲಿ 11 FPOಗಳು ಕಳೆದ ಮಾರ್ಚ್ ತಿಂಗಳಲ್ಲಿ ಅಂತ್ಯಕ್ಕೆ ರಿಜಿಸ್ಟ್ರೇಷನ್ ಆಗಿದೆ. ಈ ವರ್ಷನೂ ಕೂಡ ಹೊಸ FPOಗಳು ಬರೋ ಸಾಧ್ಯತೆಗಳಿವೆ. FPOಗಳು ಮಾಡ್ಕೊಳ್ಳೋದ್ರಿಂದ ನಿಮ್ಮ ಕೃಷಿ ಉತ್ಪಾದನಾ ಚಟುವಟಿಕೆಯನ್ನ ಸಂಘಟಿತವಾಗಿ ಕೈಗೊಳ್ಳೋದಕ್ಕೆ ಅವಕಾಶ ಆಗ್ತದೆ. ಅವಕಾಶ ಸಿಕ್ಕಾಗ ತಾವೆಲ್ಲರೂ ಕೂಡ ಯಾರ್ಯಾರಿಗೆ ಎಲ್ಲೆಲ್ಲಿ ಇನ್ನೂ FPO ಮೆಂಬರ್ ಆಗಿರೋ ಅವರು ಹೊಸ FPO ಮಾಡೋದಕ್ಕೆ ನೀವು ಒಂದು ಪೂರ್ವಭಾವಿ ಚಟುವಟಿಕೆಯಲ್ಲಿ ತೋರಿಸಿಕೊಂಡ್ರೆ ಇಲಾಖಾ ಅಧಿಕಾರಿಗಳು ತೋಟಗಾರಿಕೆ ಅಥವಾ ಕೃಷಿ ಇಲಾಖಾಧಿಕಾರಿಗಳು ಸಂಪರ್ಕ ಮಾಡಿದ್ರೆ ಮುಂದೆ ಹೊಸ FPOಗಳನ್ನು ಪ್ರಾರಂಭ ಮಾಡೋದಕ್ಕೆ ಕೂಡ ನಾವು ಸಹಾಯ ಮಾಡ್ತೀವಿ ಅಂತ ಈ ಸಂದರ್ಭದಲ್ಲಿ ಹೇಳೋದಕ್ಕೆ ಇಷ್ಟಪಡ್ತೀನಿ. ಮತ್ತೊಂದು ಬಹಳ ಮಹತ್ವವಾದಂತಹ ವಿಚಾರವನ್ನು ನಾನು ಈ ಸಂದರ್ಭದಲ್ಲಿ ರೈತಾಪಿ ವರ್ಗಕ್ಕೆ ತಿಳಿಸೋದು ಏನಂತಂದ್ರೆ, ನಮ್ಮಲ್ಲಿ ಒಟ್ಟು ಪ್ರತಿ ರೈತ ಸಂಪರ್ಕ ಕೇಂದ್ರಕ್ಕೆ ವ್ಯಾಪ್ತಿಗೆ ಸಂಬಂಧಪಟ್ಟಂತೆ 9 ಕಸ್ಟಮೈಸ್ ಸೆಂಟರ್ ಅಂದ್ರೆ ಬಾಡಿಗೆ ಆಧಾರಿತ ಸೇವಾ ಕೇಂದ್ರಗಳು ಕಾರ್ಯನಿರ್ವಹಿಸಿದ್ದು. ಆದ್ರೆ 2014 ಪ್ರಾರಂಭಿಕ ಹಂತದಲ್ಲಿ ಪ್ರಾರಂಭವಾದಂತ ಒಟ್ಟು 4 FPOಗಳು 2022 ಅವರ ಅವಧಿ ವಾಯಿದೆ ಮುಗಿದು ಇರುತ್ತದೆ. ರಾಜ್ಯ ಸರ್ಕಾರದಿಂದ ಒಡಂಬಡಿಕೆ ಮಾಡಿಕೊಂಡು ಕಾರ್ಯನಿರ್ವಹಿಸಿದಂತ ಬಾಡಿಗೆ ಆಧಾರಿತ ಸೇವಾ ಕೇಂದ್ರಗಳು ಅವರ ವ್ಯಾಪ್ತಿ ಮುಗಿಯುತ್ತದೆ. ಈ ವರ್ಷ ಹೊಸದಾಗಿ ನಾವು ಬೇಡಿಕೆಯನ್ನ ಸಲ್ಲಿಸಿದ್ದೇವೆ. ಬಹುಶಃ ಈ ಮುಂಗಾರಿಗೆ ವಿಶೇಷವಾಗಿ 4 ಯಾವುದು ಹಳೆ FPOಗಳಿದ್ದು ಅದರಲ್ಲಿ ಯಾವ್ದಪ್ಪ ಅಂತಂದ್ರೆ ಕೋಟಾ ಕೇಂದ್ರ, ಕಾಪು ರೈತ ಸಂಪರ್ಕ ಕೇಂದ್ರ, ಮತ್ತೆ ಕುಂದಾಪುರ ತಾಲೂಕಿನ ಕುಂದಾಪುರ ರೈತ ಸಂಪರ್ಕ ಕೇಂದ್ರ ವ್ಯಾಪ್ತಿಯಲ್ಲಿ, ಹಾಗೇನೆ ಕಾರ್ಕಳ ತಾಲೂಕಿನ ಕಾರ್ಕಳ ರೈತ ಸಂಪರ್ಕ ಕೇಂದ್ರದ ವ್ಯಾಪ್ತಿ ನಡೆದಂತ 4 ಕಸ್ಟಮ್ ಹೈರ್ ಸೆಂಟರ್ಸ್ ಅವರ ಅವಧಿ ಮುಗಿದಿದೆ ಅಂತ ಹೇಳಿ ಒಂದು ಅವಕಾಶ ಇದೆ. ಅಲ್ಲಿ ಹೊಸ ಕಸ್ಟಮರ್ ಸೆಂಟರ್ ಬರುವವರೆಗೆ ಇತರೆ ರೈತ ಸಂಪರ್ಕ ಕೇಂದ್ರ ವ್ಯಾಪ್ತಿಯಲ್ಲಿ ಇರತಕ್ಕಂತ ರೈತ ಸಂಪರ್ಕ ಕೇಂದ್ರದ ಕಸ್ಟಮರ್ ಸೆಂಟರ್ ಸೇವೆಯನ್ನು ಬಳಕೆ ಮಾಡ್ಕೊಳ್ಬೇಕಾಗುತ್ತೆ. ಅಥವಾ ಖಾಸಗಿ ರೈತ ಸಂಘಟನೆ ಯಾರು ಕಸ್ಟಮರ್ ಸೆಂಟರ್ನ ಸೇವೆಯನ್ನು ಕೊಡ್ತಾರೆ ಅವರ ಸೇವೆಯನ್ನು ಬಳಕೆ ಮಾಡ್ಕೊಳ್ಬಹುದು. ಅಥವಾ ಇಲಾಖೆಯಿಂದ ದೊರೆಯತಕ್ಕಂಥ ಯಂತ್ರೋಪಕರಣ ಬಳಕೆ ಮಾಡಿಕೊಂಡು ತಮ್ಮ ಕೃಷಿ ಚಟುವಟಿಕೆಯಲ್ಲಿ ಪಾಲ್ಗೊಳ್ಬೇಕು ಅಂತೇಳಿ ವಿನಂತಿಯನ್ನು ಮಾಡಿಕೊಂಡು ನಾನು ಈ ಒಂದು ಮುಂಗಾರಿಗೆ ಎಲ್ಲ ರೀತಿಯ ಸಿದ್ಧತೆಯನ್ನು ಮಾಡತಕ್ಕಂತ ಕೆಲಸವನ್ನು ನಾವು ಮಾಡ್ತಾ ಇದ್ದೇವೆ. ತಾವು ಕೂಡ ಆ ಉತ್ಸಾಹದಿಂದ ಕೃಷಿ ಚಟುವಟಿಕೆಯಲ್ಲಿ ಪಾಲ್ಗೊಳ್ಳಿ ಅಂತ ಹೇಳ್ತೇನೆ. ಪ್ರಧಾನಮಂತ್ರಿಗಳ ಕೇಂದ್ರ ಪುರಸ್ಕೃತ ಯೋಜನೆಗಳ ಎಲ್ಲ ಯೋಜನೆಗಳ ಉದ್ಘಾಟನೆ ಮಾಡೋದ್ರ ಮೂಲಕ ರೈತರ ಖಾತೆಗೆ ನೇರವಾಗಿ ಹಣವನ್ನು ವರ್ಗಾವಣೆ ಮಾಡ್ತಾರೆ. ವರ್ಗಾವಣೆ ಆದ ನಂತರವೇ ನೆಕ್ಸ್ಟ್ ಡೇಗೆ ನೀವು ನಿಮ್ಮ ಅಕೌಂಟ್ಗಳಲ್ಲಿ ಚೆಕ್ ಮಾಡ್ಕೊಳ್ಬೇಕು. ಚೆಕ್ ಮಾಡಿ ಅನುದಾನ ಬಂದಿಲ್ಲ ಅಂದ್ರೆ ಇಮಿಡಿಯೇಟ್ ಆಗಿ ನಾವು ನಮಗೆ ಸಂಪರ್ಕ ಮಾಡುವ ಅವಶ್ಯಕತೆ ಇಲ್ಲ. ಯಾಕೆಂದ್ರೆ ಇಡೀ ದೇಶದಾದ್ಯಂತ ಎಲ್ಲ ರೈತರ ಖಾತೆಗೂ ವರ್ಗಾವಣೆ ಮಾಡುವಾಗ ತಾಂತ್ರಿಕ ದೋಷ ಅಥವಾ ಬೇರೆ ಬೇರೆ ಕಾರಣದಿಂದ ಅನುದಾನ ನಿಮಗೆ ಬಂದಿಲ್ಲ ಅಂತಂದ್ರೆ 1 or 2 days ವೇಟ್ ಮಾಡಿ ಆನಂತರ ರೈತರ ಸಂಪರ್ಕ ಕೇಂದ್ರಕ್ಕೆ ಸಂಪರ್ಕ ಮಾಡಿಕೊಂಡು ಏನಾದ್ರು ಅಹವಾಲುಗಳಿದ್ರೆ ಸಲ್ಲಿಸಬೇಕು ಅಂತ ಈ ಸಂದರ್ಭದಲ್ಲಿ ವಿನಂತಿಯನ್ನು ಮಾಡಿಕೊಂಡು ನಾನು ಎಲ್ಲ ರೈತ ಬಾಂಧವರಿಗೆ ವಿಶೇಷವಾಗಿ ಆಕಾಶವಾಣಿಗೆ ಈ ಒಂದು ಅವಕಾಶವನ್ನು ಮಾಡಿಕೊಟ್ಟದಕ್ಕೆ ರೈತ ಬಾಂಧವರ ಜೊತೆ ವಿಚಾರ ವಿನಿಮಯ ಮಾಡಿಕೊಳ್ಳಿಕ್ಕೆ ಅನುವು ಮಾಡಿಕೊಟ್ಟದಕ್ಕಾಗಿ ವಂದನೆಯನ್ನ ಸಲ್ಲಿಸ್ತಾ ನನ್ನ ಮಾತನ್ನು ಮುಕ್ತಾಯ ಮಾಡ್ತೀನಿ. ಧನ್ಯವಾದಗಳು. ಇದುವರೆಗೆ ಪ್ರಧಾನಮಂತ್ರಿ ಕಿಸಾನ್ ಸಮ್ಮಾನ್ ನಿಧಿ ಯೋಜನೆ ಈ ಕುರಿತು ಉಡುಪಿ ಜಿಲ್ಲಾ ಜಂಟಿ ಕೃಷಿ ನಿರ್ದೇಶಕರಾದ ಡಾಕ್ಟರ್ ಎಚ್ ಕೆಂಪೇಗೌಡ ಅವರಿಂದ ಮಾಹಿತಿ ಕೇಳಿದಿರಿ. ಮುಂದೆ ಕೇಳಿ ಫಲಾನುಭವಿ ಪುತ್ತೂರಿನ ಬಲ್ನಾಡು ಸುರೇಶ್ ಅವರೊಂದಿಗಿನ ಮಾತುಕತೆ. ಕೇಳುಗರೆ, ಪುತ್ತೂರಿನ ಸಮೀಪದ ಬಲ್ನಾಡು ಸುರೇಶ್ ಅವರು ಉತ್ಸಾಹಿ ಕೃಷಿಕರು. ಇವರು ಬಹುಬೆಳೆ ಪದ್ಧತಿಯನ್ನು ಅನುಸರಿಸಿದವರು. ವಿಶೇಷವಾಗಿ ಮಳೆ ನೀರ ಸಂಗ್ರಹಕ್ಕೆ ದೊಡ್ಡ ಮಟ್ಟದಲ್ಲಿ ಒಂದು ಪ್ರಯತ್ನವನ್ನು ಮಾಡಿದಂಥವರು. ಹಾಗೆಯೇ ಸರ್ಕಾರದ ವಿವಿಧ ಯೋಜನೆಗಳ ಅನುಭವವನ್ನು ಕೂಡ ಇವರು ಪಡ್ಕೊಂಡಿದ್ದಾರೆ. ಹನಿ ನೀರಾವರಿ ಪದ್ಧತಿಯನ್ನು ಅಳವಡಿಸಿಕೊಳ್ಳುವಂತಹದ್ದಾಗ್ಬೋದು, ಅಥವಾ ಸಾವಯವ ರೀತಿಯಲ್ಲಿ ಗೊಬ್ಬರವನ್ನು ಉಪಯೋಗಿಸಿ ಮಾಡುವಂತಹದ್ದಾಗ್ಬೋದು, ಬೇರೆ ಬೇರೆ ಯೋಜನೆಯ ಒಂದು ಫಲಾನುಭವಿ ಕೂಡ ಹೌದು. ಅವರ ಅನುಭವನ ಇವತ್ತು ನಾವು ಕೇಳೋಣ. ಸುರೇಶ್ ಬಲ್ನಾಡು ಅವರೇ, ನಮಸ್ಕಾರ ಹಾಗೂ ಕಾರ್ಯಕ್ರಮಕ್ಕೆ ಸ್ವಾಗತ. ನಮಸ್ತೆ, ಎಲ್ಲರಿಗೂ ನಮಸ್ತೆ. ಹೇಗ್ ಅನಿಸ್ತಾ ಇದೆ ಇವಾಗ ಕೃಷಿ? ಈಗ ಕೃಷಿಕರಿಗೆ ಒಳ್ಳೆ ಕಾಲ ಇದು. ಏನಂತಂದ್ರೆ ಎಲ್ಲಾ ರೀತಿಯ ಸಹಾಯವು ಎಲ್ಲಾ ಕಡೆಯಿಂದ ಸಿಗ್ತಾ ಇದೆ. ವಿಶೇಷವಾಗಿ ಈಗ ನಮಗೆ ಈಗ ಕಳೆದ 2018 ಪ್ರಧಾನಮಂತ್ರಿ ನರೇಂದ್ರ ಮೋದಿ ಜಿ ಅವರ ಇದರಲ್ಲಿ ಕಿಸಾನ್ ಸನ್ಮಾನ್ ಯೋಜನೆಯಿಂದ ಕೃಷಿಕರಿಗೆ ತುಂಬಾ ಪ್ರಯೋಜನ ಆಗಿದೆ. ಅದರಲ್ಲಿಯೂ ಅದರಿಂದ ನಮಗೆ ಏನು ಪ್ರಯೋಜನ ಅಂತ ಹೇಳಿದ್ರೆ, ಅದು ವರ್ಷಕ್ಕೆ 2000 3 ಕಂತು, ವರ್ಷಕ್ಕೆ 6000 ನಮ್ಮ ರೈತರ ಖಾತೆಗೆ ನೇರ ಹಣ ವರ್ಗಾವಣೆ ಆಗ್ತಾ ಉಂಟು. ಯಾರ ಹತ್ರ ನಾವು ಏನು ಕೇಳಬೇಕಾಗಿಲ್ಲ, ಎಲ್ಲ ಅದ್ರ ಎಲ್ಲ ಸರಿಯಾಗಿ ಖಾತೆಗೆ ಬರ್ತಾ ಉಂಟು. ಅದರಿಂದಾಗಿ ನಮಗೆ ಈ ಏನು ನಮಗೆ ತೋಟಗಳಿಗೆ ಬರುವ ಈ ಔಷಧಿ ಸಿಂಪರಣೆ ಮಾಡುವಾಗ ಬೇಕಾಗುವಂತ ಮಳೆಗಾಲದಲ್ಲಿ ಖರ್ಚುಗಳೆಲ್ಲ ಬರ್ತದೆ. ಆಮೇಲೆ ಈ ಕೆಲವು ರೋಗ ಎಲ್ಲ ಬಂದ್ರೆ ಅದಕ್ಕೆ ಕೀಟನಾಶಕಗಳನ್ನು ಅಥವಾ ಇಂತಹ ಯಾವ ಸಣ್ಣ ಪುಟ್ಟ ಯಾವುದೇ ಏನು ಬಂದ್ರು ಏನು ಯೋಚನೆ ಮಾಡ್ಬೇಕಾಗಿರುವುದಿಲ್ಲ. ಬಹಳ ಪ್ರಯೋಜನ ಆಗ್ತದೆ. ಈ ಸಲ 6,000 ಅಂತ ಹೇಳಿದ್ರೆ ನಮಗೆ ಕೃಷಿಕರಿಗೆ ದೊಡ್ಡ ಮೊತ್ತ ಅದು. ಬಾಕಿಯವರಿಗೆ ಕಂಪೇರ್ ಮಾಡಿದ್ರೆ ಕೃಷಿಕರು ಅಂತ ಹೇಳಿದ್ರೆ ಎಲ್ಲಾ ವಿಷಯದಲ್ಲಿಯೂ ಸ್ವಲ್ಪ ಹಿಂದೆ ಅಂತ ಇತ್ತು ಮೊದಲು. ಇಂತಹ ಯೋಜನೆಗಳೆಲ್ಲ ಬಂದು ಕೃಷಿಕರಿಗೆ ಒಂದು ಅನುಕೂಲ ಆಗಿದೆ, ಒಂದು ಗೌರವಯುತವಾಗಿ ಸ್ವಾವಲಂಬಿಗಳಾಗಿ ಬದುಕಲಿಕ್ಕೆ ಇದು ಒಳ್ಳೆ ಪ್ರಯೋಜನ ಆಗಿದೆ. ಈಗ ಅಡಿಕೆ ಬೆಳೆಗಾರರ ಹೊರತಾಗಿ ಬೇರೆ ಬೇರೆ ಬೆಳೆಯನ್ನ ಬೆಳೆಯುವಂತವ್ರು ಇರ್ತಾರೆ. ಈಗ ತರಕಾರಿ ಬೆಳೆ ಬೆಳೆಯುವವರು ಇರ್ಬೋದು, ಅಥವಾ ಆಹಾರದ ಬೆಳೆಯಾಗಿ ಭತ್ತ ಬೆಳೆಯುವವರು ಇರ್ಬೋದು, ರಾಗಿ ಜೋಳ ಬೆಳೆಯುವವರು ಬಯಲು ಪ್ರದೇಶಗಳಲ್ಲಿ, ಇಂತಹ ರೈತರಿಗೆಲ್ಲ ಇದು ಯಾವ ರೀತಿ ಅನುಕೂಲ ಆಗ್ಬಹುದು? ಇದು ಈಗ ಬಯಲು ಪ್ರದೇಶ ಮಾತ್ರ ಅಲ್ಲ, ಇಲ್ಲಿಯೂ ನೋಡಿ ನಮ್ಮಲ್ಲಿ ನಾವು ತರಕಾರಿ ಎಲ್ಲ ಬೆಳಿತೇವೆ. ನಮ್ಮಲ್ಲಿಯೂ ತರಕಾರಿ ಬೆಳೆಯುವವರು ಅಂತ ಇದ್ದಾರೆ, ನಮ್ಮ ಇದರಲ್ಲಿ ಭತ್ತ ಬೆಳೆಯುವವರು ಇದ್ದಾರೆ. ಅವರಿಗೆಲ್ಲ ಏನು ಈ ತರಕಾರಿ ಆಗಿ ಕೈಗೆ ಬರುವಲ್ಲಿ ಅವರಿಗೆ ಏನು ಇರುವುದಿಲ್ಲ, ಕೈಯಲ್ಲಿ ಏನು ಹಣದ ವ್ಯವಸ್ಥೆ ಇರುವುದಿಲ್ಲ. ಇಂತಹ ಯೋಜನೆಗಳು ಬಂದ ಮೇಲೆ ಅದು ಖಾತೆಗೆ ಹಣ ಬರ್ತದೆ. ಏನು ಸಾವಯವ ಗೊಬ್ಬರ ಇರ್ಬೋದು ಅಥವಾ NPK ಇರ್ಬೋದು ಅಥವಾ ಕೆಲವು ಸಲ ಕೀಟನಾಶಕಗಳು ಬೇಕಾಗ್ತದೆ. ಅದಕ್ಕೆಲ್ಲ ಒಳ್ಳೆ ಪ್ರಯೋಜನ ಇದು. ಯಾಕಂದ್ರೆ ಯಾರತ್ರ ಹೋಗಿ ನಮಗೆ ಸ್ವಲ್ಪ ಸಾಲ ಕೊಡಿ, ದುಡ್ಡು ಕೊಡಿ, ನಾವು ಆಮೇಲೆ ಕೊಡ್ತೇವೆ ಅಂಗಡಿಯವರ ಹತ್ರ ಹೋಗಿ ಇಂತ ಕೇಳುವ ಇದಿಲ್ಲ. ಸ್ವಾವಲಂಬಿಗಳಾಗಿ ಬದುಕಲಿಕ್ಕೆ ಭಾರಿ ಪ್ರಯೋಜನ ಆಗಿದೆ. ಈಗ ಹನಿ ನೀರಾವರಿಗೂ ಕೂಡ ನೀವು ಸಹಾಯಧನವನ್ನು ಪಡ್ಕೊಂಡಿದ್ದೀರಿ. ಆಮೇಲೆ ಇತ್ತೀಚೆಗೆ ಬಂದಿರುವಂತಹದ್ದು ಈ ಇನ್ಶೂರೆನ್ಸ್ ಅಥವಾ ಕ್ರಾಪ್ ಇನ್ಶೂರೆನ್ಸ್, ಆ ಬೆಳೆ ಒಂದು ವಿಮೆ ಯೋಜನೆ, ಇದರ ಬಗ್ಗೆ ಹೇಳಿ. ಅದು ಖಂಡಿತವಾಗಿ ಒಳ್ಳೊಳ್ಳೆ ಯೋಜನೆಗಳನ್ನು ತಂದಿದ್ದಾರೆ ಕೇಂದ್ರದಿಂದ. ಈಗ ನಮಗೆ ಈಗ ನಾನಿಲ್ಲಿ ಹನಿ ನೀರಾವರಿಯನ್ನು ಅಳವಡಿಸಿಕೊಂಡಿದ್ದೇನೆ. ಅದಕ್ಕೆ ಸಾಧಾರಣ 90% ಸಹಾಯಧನವನ್ನು ಸಿಗ್ತಾ ಇದೆ, ನನಗೆ ಸಿಕ್ಕಿದೆ. ಒಳ್ಳೆ ಪ್ರಯೋಜನ ಆಗ್ತಾ ಉಂಟು. ಆಮೇಲೆ ಏನು ಇದಕ್ಕಿಂತ ಅತ್ಯುತ್ತಮವಾದ ಯೋಜನೆ ಯಾವುದು ಅಂತ ಹೇಳಿದ್ರೆ, ನಾವು ಕೃಷಿ ಮಾಡ್ತೇವೆ, ಕೃಷಿ ಮಾಡಿದಾಗ ಅದಕ್ಕೆ ಏನು ಮಳೆ ಜಾಸ್ತಿ ಬಂದು, ಗಾಳಿ ಬಂದು, ಸೆಕೆ ಇದು ಟೆಂಪರೇಚರ್ ಹೆಚ್ಚಾಗಿ ನಮ್ಮ ಫಸಲೆಲ್ಲ ನಾಶ ಆಗ್ತದೆ. ಅದಕ್ಕೆ ಒಂದು ಯೋಜನೆಯನ್ನು ತಂದಿದ್ದಾರೆ, ಪ್ರಧಾನ ಮಂತ್ರಿ ಫಸಲ್ ಬಿಮಾ ಅಂತ. ಅದು ಈ ಯೋಜನೆಗಳಲ್ಲಿ ಅತ್ಯುತ್ತಮವಾದ್ದು, ಪ್ರತಿಯೊಬ್ಬ ರೈತರು ಮಾಡ್ಬೇಕಂತ ಒಂದು ಇದು. ಆ ವಿಮೆ ಹಣವನ್ನು ನಾವು ಸ್ವಲ್ಪ ಕಟ್ಟಿದ್ರೆ ಆಯ್ತು, ಅದು ಅದರ 10% ನನಗೆ ಕಳೆದ ಆರಂಭದಿಂದಲೂ ನಾನು ಕಟ್ತಾ ಇದ್ದೇನೆ, ಬರ್ತಾ ಉಂಟು. ತುಂಬಾ ಪ್ರಯೋಜನ ಆಗಿದೆ. ನಮ್ಮ ಅಕ್ಕಪಕ್ಕದವರು ಎಲ್ಲರೂ ಮಾಡಿದ್ದಾರೆ, ಎಲ್ಲರಿಗೂ ಮಾಡಿ ಅಂತಲೂ ನಾನು ಹೇಳ್ತಾ ಇದ್ದೇನೆ. ಏನು ಗ್ಯಾರಂಟಿ ಬರ್ತದೆ, ಏನು ಪ್ರಾಕೃತಿಕ ತೊಂದರೆಗಳಿಂದ ಕೃಷಿಕರನ್ನು ರಕ್ಷಿಸಿಕೊಳ್ಳಿಕ್ಕೆ ಇದು ಅತ್ಯುತ್ತಮವಾದ ಯೋಜನೆ. ಈ ಯೋಜನೆ ಬಂದದ್ದು ಎಷ್ಟೋ ಕೃಷಿಕರಿಗೆ ಬಹಳ ಒಳ್ಳೇದಾಗಿದೆ. ಅದಕ್ಕಿಂತ ಏನು ನಮ್ಮಲ್ಲಿ ಗಾಳಿ ಬರ್ತದೆ, ಗಾಳಿಗೆ ನಮಗೆ ನೋಡಿ ನಮ್ಮ ತೋಟದಲ್ಲಿ ತುಂಬಾ ಅಡಿಕೆ ಮರ ಹೋಯಿತು ಅಥವಾ ಇಂಥದ್ದು ಎಲ್ಲಾ ಇದಕ್ಕೂ ಈಗ ಯೋಜನೆಗಳು ಉಂಟು. ಮತ್ತೆ ಕೃಷಿಕರನ್ನು ಈಗ ಒಂದು ಗೌರವಯುತವಾಗಿ ನಡೆಯುವಂತಹ ಒಂದು ಕಾಲ ಇದೆ. ಈ ಫಸಲು ಬಿಮಾ ಯೋಜನೆ ಬಗ್ಗೆ ಸ್ವಲ್ಪ ವಿವರವಾಗಿ ಹೇಳಿ, ಎಷ್ಟು ಪ್ರೀಮಿಯಂ ಕಟ್ಟಬೇಕಾಗ್ತದೆ, ಹೇಗೆ ಹೆಸರನ್ನು ನೋಂದಾಯಿಸಿಕೊಳ್ಳುವಂತಹದ್ದು? ಅದು ಅಂದ್ರೆ ನಮ್ಗೆ ನಮ್ಮ 1 ಹೆಕ್ಟೇರಿಗೆ 5,900 ಏನೋ ಇದೆ ಕಟ್ಟಕ್ಕೆ, 1 ಹೆಕ್ಟೇರ್ ಪ್ರದೇಶಕ್ಕೆ. ಎಷ್ಟು ಜಾಗ ಇದೆ, ಅದರಲ್ಲಿ ಏನು ಬೆಳೆ ಇದೆ ಅಂತ ಬೇಕು, RTCಯಲ್ಲಿ ನಮೂದಿಸಬೇಕು. ನಿಮಗೆ ಅಡಿಕೆ ಆದ್ರೆ ಅಡಿಕೆ, ತೆಂಗಾದ್ರೆ ತೆಂಗು, ಕಾಳುಮೆಣಸು, ಇದು 3 ಇಲ್ಲಿ ನಮ್ಮಲ್ಲಿ ದಕ್ಷಿಣದಲ್ಲಿ ಕೊಡ್ತಾ ಇದ್ದಾರೆ. ಭತ್ತಕ್ಕೂ ಇರಬೇಕು. ನಮ್ಮ ಹತ್ರ ನಾನು ಭತ್ತ ಬೆಳೀತಾ ಇಲ್ಲ, ಇದು 3 ಬೆಳೆಗಳಿಗೂ ನಾನು ಕ್ರಾಪ್ ಇನ್ಶೂರೆನ್ಸ್ ಮಾಡಿದ್ದೇನೆ. ಅದಕ್ಕೆ ನಿರ್ದಿಷ್ಟ ಸಮಯ ಅಂತ ಉಂಟ? ಅದು ಈಗ ಪ್ರತಿ ವರ್ಷವೂ ಸಾಧಾರಣ ಜೂನ್ ತಿಂಗಳಲ್ಲಿ ಕಟ್ಟಲಿಕ್ಕೆ, ಅದು June 1 to 30 ಪ್ರೀಮಿಯಂ ಕಟ್ಟಬೇಕು. ಆಮೇಲೆ ಕಟ್ಟಿದ್ರೆ ಅದು ನೆಕ್ಸ್ಟ್ ನವೆಂಬರ್ ಅಲ್ಲ, ಆ ವರ್ಷದ ನವೆಂಬರ್, ಮತ್ತಿನ ವರ್ಷದ ನವೆಂಬರ್ಗೆ ನಮಗೆ ಅಮೌಂಟ್ ಬರ್ತದೆ. ಈಗ ನಾವು ಹಿಂದೆ ಕಟ್ಟಿದ್ದು 4 ಬಂದಿದೆ, ನನಗೆ ಇನ್ನೊಂದ್ಸಲ ಬರ್ಲಿಕ್ಕಿದೆ. ಅದು ಸಹ ನೇರವಾಗಿ ರೈತರ ಖಾತೆಗೆ ವರ್ಗಾವಣೆ ಆಗ್ತದೆ. ಅದಕ್ಕೆ ಯಾರು ಮಧ್ಯದಲ್ಲಿ ನಾವು ಯಾರತ್ರ ಹೋಗ್ಬೇಕಾಗಿಲ್ಲ. ನಮಗೆ ಅದು ನಾವು ನಮ್ಮ ಸೊಸೈಟಿಗಳೇ ತಗೊಳ್ತಾರೆ, ಬ್ಯಾಂಕ್ ಅಲ್ಲಿ ಕಟ್ಟಬಹುದು, ಆಮೇಲೆ ಸೇವಾ ಕೇಂದ್ರಗಳಲ್ಲಿ ಆ ವ್ಯವಸ್ಥೆ ಇದೆ. June 30 ಕಟ್ಟಬೇಕು. ಅವರವರಿಗೆ ಎಷ್ಟು ಹಿಡುವಳಿ ಇದೆಯಾ, RTC ಆಧಾರದ ಮೇಲೆ ಇದಾಗ್ತದೆ. ಆಮೇಲೆ ನಾವು ಕಟ್ಟಿದ್ದಕ್ಕೆ ಎಷ್ಟೋ % ಕೇಂದ್ರ ಸರ್ಕಾರ ಆಮೇಲೆ ರಾಜ್ಯ ಸರ್ಕಾರ ಸೇರಿಸಿ ವಿಮಾ ಮೊತ್ತವನ್ನು ಕೊಡ್ತಾರೆ. ಅಂದ್ರೆ ಈಗ ನಮ್ಮ ತೋಟದಲ್ಲಿ ಏನಾದರೂ ಹಾನಿ ಆಗುವುದಲ್ಲ, ನಿಮ್ಮ ಊರಿನ ತೋಟದಲ್ಲಿ ಕೆಲವು ಕಡೆ ಆದ್ರೂ ಕೂಡ ನಿಮಗೆ ಪರಿಹಾರ ಸಿಗ್ತದೆ. ಅದು ನಮ್ಮ ವೈಯಕ್ತಿಕ ಒಬ್ಬರ ತೋಟದಲ್ಲಿ ಅಂತ ಅಲ್ಲ, ಈ ಗ್ರಾಮದಲ್ಲಿ ಈ ಏರಿಯಾದಲ್ಲಿ ಅವರು ಏನು ಮಳೆ ಮಾಪನ ಆಮೇಲೆ ಟೆಂಪರೇಚರ್ ಮಾಪನ ಎಲ್ಲ ನೋಡಿಕೊಂಡು ಒಂದೊಂದು ಏರಿಯಾದಲ್ಲಿ ಎಷ್ಟು ನಷ್ಟ ಆಗಿದೆ ಅನಾನುಕೂಲ ಆಗಿದೆ ರೈತರಿಗೆ ಅಂತ ನೋಡಿಕೊಂಡು ಕೊಡ್ತಾ ಇದ್ದಾರೆ. ಈಗ ಬೇರೆ ಬೇರೆ ಉದ್ಯೋಗದಲ್ಲಿ ಇರುವವರಿಗೆ ಅಥವಾ ಬೇರೆ ಬೇರೆ ಉದ್ಯಮವನ್ನು ಪ್ರೋತ್ಸಾಹಿಸುವುದಕ್ಕಾಗಿ ಸಾಕಷ್ಟು ಪ್ರೋತ್ಸಾಹಕರ ಯೋಜನೆಗಳು ಇರ್ತವೆ. ಈಗ ಟ್ಯಾಕ್ಸ್ ಹಾಲಿಡೇ ಅಂತ ಹೇಳುವಂಥದ್ದು ಇರ್ಬೋದು ಅಥವಾ ಬೇರೆ ಒಂದು ಸಹಾಯಧನ ಅಂತ ಇರುವಂಥದ್ದು, ಇದಕ್ಕೆಲ್ಲ ಹೋಲಿಸಿ ನೋಡಿದರೆ ರೈತರಿಗೆ ಒಂದು ಗೌರವಯುತವಾದಂತಹ ಬದುಕನ್ನು ಕಟ್ಟಿಕೊಳ್ಳುವುದಕ್ಕೆ ಇಂತಹ ಪ್ರಧಾನ ಮಂತ್ರಿ ಕಿಸಾನ್ ಸಮ್ಮಾನ್ ನಿಧಿ ಯೋಜನೆ ಯಾವ ರೀತಿ ಸಹಾಯ ಮಾಡಿದೆ? ಇದು ಒಳ್ಳೆ ಪ್ರಶ್ನೆ. ಏನು ಅಂತ ಹೇಳಿದ್ರೆ ನಾನು ಹೇಳ್ತಾ ಇರೋದಂದ್ರೆ, ಈಗ ನಮಗೆ ಯಾರಿಂದಲೂ ಹಣ ರೈತರಿಗೆ ಎಲ್ಲಿಂದಲೂ ಯಾವ ರೀತಿಯಲ್ಲಿ ಹಣ ಬರ್ತಾ ಇರಲಿಲ್ಲ. ಮತ್ತು ಅವ ಬೆಳಿಬೇಕು, ಬೆಳೆದನ್ನ ತಕೊಂಡೋಗಿ ಇಲ್ಲಿ ಎಲ್ಲಿ ಕೊಡ್ಬೇಕು, ಮಂಡಿಗಳಲ್ಲಿ ಎಲ್ಲೇ ಕೊಟ್ರೆ ಅವರು ಹೇಳಿದ ಹಣಕ್ಕೆ ನಾವು ಕೊಡ್ಬೇಕು. ಅಂತ ಸಂದರ್ಭದಲ್ಲಿ ಇದು ನಮಗೆ ನಮ್ಮ ಇದಕ್ಕೆ ನಮ್ಮ ದುಡಿಮೆಗೆ ಒಂದು ಪ್ರೋತ್ಸಾಹ ಗೌರ್ಮೆಂಟ್ ಇಂದ. ಈಗ ರೈತರು ಅಂತ ಹೇಳಿದ್ರೆ ರೈತರಿಗೆ ಇಲ್ಲದ್ರೆ ಎಲ್ಲಿಯೂ ಪ್ರೋತ್ಸಾಹ ಸಿಗ್ತಾ ಇಲ್ಲ. ಈ ಉದ್ಯಮಿಗಳೆಲ್ಲ ಸಿಕ್ಕುವಂತಹ ಪ್ರೋತ್ಸಾಹ ಎಲ್ಲಿಯೂ ಇಲ್ಲ. ಈಗ ಏನೋ ಒಂದು ಸಣ್ಣ ಮಟ್ಟದಲ್ಲಿ ಮಾಡಿದ್ದಾರೆ, ಅದು ರೈತರಿಗೆ ಮುಂದಿನ ದಿನಗಳಲ್ಲಿ ಇನ್ನು ಹೆಚ್ಚು ಮಾಡಬಹುದು. ಅಥವಾ ಈ ಯೋಜನೆಗಳಂತೂ ಅತ್ಯಂತ ಅಂತ ಯೋಜನೆ ಇದು. ಈಗ ಕೇರಳ ಮಾದರಿ ಅಂತ ಹೇಳುವಂತಹದ್ದು, ಈಗ ಭತ್ತ ಬೆಳೆಯುವಂತಹ ಒಂದು ಪ್ರದೇಶದಲ್ಲಿ ಎಕರೆಗೆ 5,000 or 6,000 ರೂಪಾಯಿಯ ಪ್ರೋತ್ಸಾಹ ಧನವನ್ನು ಕೊಡುವಂತಹದ್ದು, ಇಂತಹ ಯೋಜನೆಗಳು ಬಂದ್ರೆ ರೈತರಿಗೆ ಭತ್ತ ಬೆಳೆಯುವುದಕ್ಕೆ ಅಥವಾ ಬೇರೆ ಬೇರೆ ಆಹಾರ ಬೆಳೆಯನ್ನ ಬೆಳೆಯುವುದಕ್ಕೆ ಪ್ರೋತ್ಸಾಹ ನೀಡಿದಾಗ ಆಗ್ತದ? ಖಂಡಿತವಾಗಿ. ಈಗ ಒಂದೇ ಬೆಳೆ ಕಮರ್ಷಿಯಲ್ ಕ್ರಾಪ್ ಗೆ ಹೋಗ್ತಾ ಇದ್ದಾರೆ ರೈತರೆಲ್ಲ. ಅದರ ಬದಲು ಇಂಥ ಬೆಳೆ ಭತ್ತ ಬೆಳೆದ್ರೆ ಇಷ್ಟು ಪ್ರೋತ್ಸಾಹ ಧನ ಕೊಡ್ತೇವೆ ಗೌರ್ಮೆಂಟ್ ಇಂದ ಅಂತ ಹೇಳಿ ಆದ್ರೆ, ಎಲ್ಲರೂ ಏಕ ಬೆಳೆಯಾಗಿ ಎಲ್ಲರೂ ಅಡಿಕೆ ಮತ್ತೆ ಕಾಳುಮೆಣಸು ತೆಂಗಿನ ಕಡೆ ಹೋಗ್ತಾ ಇದ್ದಾರೆ. ದಕ್ಷಿಣ ಕನ್ನಡ ನಮ್ಮ ಗದ್ದೆಗಳೆಲ್ಲ ತೋಟಗಳಾಗ್ತಾ ಉಂಟು. ಕಾರಣ ಕೇಳಿದೆ ಅಂದ್ರೆ, ಜೀವನ ನಡೆಸೋದಂದ್ರೆ ಸಣ್ಣ, ಈಗ ಮೊದಲಿನ ಹಾಗೆ ಅಲ್ಲ, ಖರ್ಚು ವೆಚ್ಚಗಳು ಜಾಸ್ತಿ. ನೀವು ಗದ್ದೆಯಲ್ಲಿ ಈಗಿನ ಲೆಕ್ಕಾಚಾರದಲ್ಲಿ ಏನು ಉಳಿಯುವಾಗಿಲ್ಲ ಲೇಬರ್ ಇದೆಲ್ಲ ಆಗಿ. ಆದ ಕಾರಣ ಅದಕ್ಕೆ ಏನಾದ್ರು ಪ್ರೋತ್ಸಾಹ ಹೆಚ್ಚಿನ ಇದರಲ್ಲಿ ಕೊಟ್ರೆ ಅದು ಸಹ ಉಳಿತದೆ. ನಮಗೆ ಏನು ನಾವು ಊಟ ಮಾಡುವಂತ ಅಕ್ಕಿಯನ್ನು ನಾವೇ ಬೆಳೆಯೋದು ಒಳ್ಳೇದು. ಆ ರೀತಿಯಲ್ಲಿ ಗವರ್ಮೆಂಟ್ ಏನು ಕೇರಳ ಮಾದರಿಯಲ್ಲಿ ಇಲ್ಲಿಯೂ ನಮ್ಮಲ್ಲಿಯೂ ಕರ್ನಾಟಕದಲ್ಲಿ ಒಂದು ಪ್ರೋತ್ಸಾಹ ಕೊಟ್ರೆ ಈ ಗದ್ದೆಗಳು ಉಳಿದಿತ್ತು. ಏಕ ಬೆಳೆಯಾಗಿ ಅಡಿಕೆಯಾಗಿ ಎಲ್ಲರೂ ಅಡಿಕೆ ಒಂದೇ ಬೆಳೆಯನ್ನು ನೆಟ್ ಆದ್ರೆ ನಾಡ್ದು ಫಸಲು ಬರುವಾಗ ಎಲ್ಲರೂ ಕೈ ಹಿಡಿದು ಕಿಚಕಿಗೊಳ್ಳುವಾಗ ಆಗ್ಬಹುದು. ಯಾಕಂದ್ರೆ ರೇಟ್ ಎಲ್ಲ ಬೀಳ್ಬಹುದು ಅಂತ ಹೇಳುವ ಒಂದು ಅಭಿಪ್ರಾಯ ನಮ್ದು. ಆಮೇಲೆ ಈಗ ರೈತರನ್ನ ಪ್ರೋತ್ಸಾಹಿಸುವುದಕ್ಕೆ ಬೇರೆ ಬೇರೆ ಯೋಜನೆಗಳಿವೆ, ಅದರಲ್ಲೂ ವಿಶೇಷವಾಗಿ ಈ ಬಹು ಬೆಳೆ ಪದ್ಧತಿಯನ್ನು ಅನುಸರಿಸುವಂತಹದ್ದು ಇರಬಹುದು, ಮತ್ತೆ ರೈತರ ಒಂದು ಖರ್ಚನ್ನ ಕಡಿಮೆ ಮಾಡಿ ಆದಾಯವನ್ನು ದ್ವಿಗುಣಗೊಳಿಸುವಂತಹದ್ದು, ಇದನ್ನ ಬಹು ಬೆಳೆ ಪದ್ಧತಿಯ ಮೂಲಕ ಯಾವ ರೀತಿ ಸಾಧಿಸಬಹುದು? ಖಂಡಿತವಾಗಿಯೂ. ಏನಂದ್ರೆ ನಾವು ಈಗ ತೋಟದಲ್ಲಿ ನಮ್ಮಲ್ಲಿ ಈಗ ಅಡಿಕೆ ತೋಟ ಇದ್ರೆ ಅದರಲ್ಲಿ ಕಾಳುಮೆಣಸು, ಕೊಪ್ಪೋ, ಬಾಳೆ, ಆಮೇಲೆ ಈ ಸುತ್ತಲೂ ತೆಂಗು, ಇದನ್ನೆಲ್ಲ ಎಲ್ಲಾ ಬೆಳೆಗಳನ್ನು ನಾವು ಈಗ ಅಡಿಕೆ ತೋಟದವನಾಗಿ ನಾನು ಹೇಳ್ತಾ ಇರೋದು, ಎಲ್ಲ ಮಾಡಿದ್ರೆ ನಿಮಗೆ ಖರ್ಚು ವೆಚ್ಚಗಳು ಸ್ವಲ್ಪ ಕಡಿಮೆ ಆಗಿ. ಈಗ ಬಾಳೆ ಕೊಕ್ಕೋ ಎಲ್ಲ ಇದ್ರೆ ಅಡಿಕೆ ಮರದ ಬುದಕ್ಕೆ ನಾವು ಮಲ್ಚಿಂಗ್ ಮಾಡ್ಲಿಕ್ಕೆ ಅದನ್ನೇ ಉಪಯೋಗಿಸಬಹುದು. ಅದರಿಂದ ನಿಮಗೆ ನೈಸರ್ಗಿಕ ಗೊಬ್ಬರವಾಗಿ ಪರಿವರ್ತನೆ ಆಗ್ತದೆ ಅದು. ಅದೇ ರೀತಿ ಒಂದೇ ಬೆಳೆ ಬೆಳೆದ್ರೆ ಯಾವುದು ಒಂದಕ್ಕೊಂದು ಪೂರಕವಾದ ಬೆಳೆಯನ್ನು ಬೆಳೆದ್ರೆ ರೈತರ ಆದಾಯವೂ ಉತ್ತಮ ಆಗ್ತದೆ, ಮಣ್ಣಿನ ಫಲವತ್ತತೆಯು ಜಾಸ್ತಿ ಆಗ್ತದೆ, ಈ ರೋಗ ರುಜಿನಗಳು ಬರುವುದಿಲ್ಲ ಹೆಚ್ಚಾಗಿ, ಮತ್ತೆ ನೀವು ಕಳೆಗಳು ಬರುವುದಿಲ್ಲ. ತುಂಬಾ ಬಾಳೆ ಎಲ್ಲ ಫುಲ್ಲ ಬೆಳಕು ಹೆಚ್ಚು ಬೀಳದಿದ್ರೆ, ಹದವಾದ ಬೆಳಕು ಬಿದ್ರೆ ನಿಮಗೆ ಒಳ್ಳೆಯ ಫಸಲು ಎಲ್ಲದರಲ್ಲಿಯೂ ಸಿಗ್ತದೆ. ಆಮೇಲೆ ನೀರಾವರಿಯಲ್ಲಿಯೂ ಹಾಗೆ, ಹದವರಿತು ನೀರು ಹಾಕಿದ್ರೆ ಎಲ್ಲದರಲ್ಲಿ ಒಳ್ಳೆ ಇದು ಬರ್ತದೆ. ಮತ್ತೆ ನಿಮಗೆ ಏನು ಆರ್ಥಿಕವಾಗಿ ಅಂದ್ರೆ ಒಂದೊಂದು ಬೆಳೆಗೆ ಒಂದೊಂದು ಸಮಯದಲ್ಲಿ ಒಂದೊಂದು ನಮೂನೆ ರೇಟ್ ಹೆಚ್ಚು ಕಮ್ಮಿ ಆಗ್ತಾ ಇರ್ತದೆ. ಆವಾಗ ನಿಮಗೆ ನಿಮ್ಮ ಆರ್ಥಿಕವಾಗಿ ತುಂಬಾ ಪೆಟ್ಟು ಬೀಳೋದಿಲ್ಲ. ಒಳ್ಳೇದು. ಬಲ್ನಾಡು ಸುರೇಶ್ ಅವರೇ, ಪ್ರಧಾನ ಮಂತ್ರಿ ಕಿಸಾನ್ ಸಮ್ಮಾನ್ ನಿಧಿ ಯೋಜನೆಯ ಮೂಲಕ ರೈತರ ಒಂದು ಆದಾಯವನ್ನು ಹೆಚ್ಚಿಸುವಂತಹದ್ದು, ಜೊತೆಗೆ ಒಂದು ಗೌರವಯುತವಾದಂತಹ ಬದುಕನ್ನ ಬಾಳುವುದಕ್ಕೆ ಪ್ರೋತ್ಸಾಹ ನೀಡಿದಾಗ ಆಗ್ತದೆ ಎನ್ನುವಂತಹ ಅನುಭವದ ಮಾತನ್ನ ಹೇಳಿದ್ರಿ. ತುಂಬಾ ಧನ್ಯವಾದಗಳು. ನಮಸ್ಕಾರ. ನಮಸ್ತೆ. ಇದುವರೆಗೆ ಫಲಾನುಭವಿ ಪುತ್ತೂರಿನ ಬಲ್ನಾಡ್ ಸುರೇಶ್ ಅವರೊಂದಿಗಿನ ಮಾತುಕತೆಯನ್ನ ಕೇಳಿದಿರಿ. ಉದ್ಯೋಗವಾಣಿ. ನನ್ನ ಹೆಸರು ನಿತೇಶ್ ಅಂತ. ನಾನು SLC ಪಾಸ್ ಆದ ನಂತರ 2016 GTTC ದಾಂಡೇಲಿಯಲ್ಲಿ ಡಿಪ್ಲೊಮಾ ಕೋರ್ಸ್ ಪಡೆದಿದ್ದೇನೆ. ಈಗ KSB ಪಂಪ್ ಪುಣೆಯಲ್ಲಿ ವರ್ಷಕ್ಕೆ 400,000 ಕೆಲಸದಲ್ಲಿ ಸೇರಿದ್ದೇನೆ. ನೀವು ನಿಮ್ಮ ಮುಂದಿನ ಭವಿಷ್ಯಕ್ಕಾಗಿ ಹಿಂದೆ GTTC ಸೇರಿ. ಹೆಚ್ಚಿನ ಮಾಹಿತಿಗಾಗಿ ಸಹಾಯವಾಣಿ 1-555-267 ಕರೆ ಮಾಡಿ. ನಿಮ್ಮ ಭವಿಷ್ಯದೆಡೆಗೆ ದಿಟ್ಟ ಹೆಜ್ಜೆ. ಮಂಗಳೂರು ಕೃಷಿ ಉತ್ಪನ್ನ ಮಾರುಕಟ್ಟೆ ಸಮಿತಿಯ ಇಂದಿನ ಧಾರಣೆಗಳು ಹೀಗಿವೆ. ಹಳೆ ಅಡಿಕೆ ಕ್ವಿಂಟಲ್ಗೆ 51,000 to 54,500, ಹೊಸ ಅಡಿಕೆ 40,000 to 45,000, ಕೋಕಾ ಕ್ವಿಂಟಲ್ಗೆ 20,000 ರಿಂದ 25,000, ಕೊಬ್ಬರಿ ಸ್ಥಳೀಯ ಮಿಲ್ಲಿಂಗ್ ಕ್ವಿಂಟಲ್ಗೆ 6,500 ರಿಂದ 9,500, ತೆಂಗಿನಕಾಯಿ 1ನೇ ವರ್ಗ 1,000ಕ್ಕೆ 16,000 ರಿಂದ 26,000, 2ನೇ ವರ್ಗ 10,000 ರಿಂದ 15,000, ಅಕ್ಕಿ ಸ್ಥಳೀಯ ಗಿರಣಿ ಬೆಳ್ತಿಗೆ ಕ್ವಿಂಟಲ್ಗೆ 2,800 ರಿಂದ 2,900, ಕಟ್ಸಂಬರ್ ಕ್ವಿಂಟಲ್ಗೆ 2,950 ರಿಂದ 3,050, ಐಆರ್8 2,750 ರಿಂದ 2,850, ಭತ್ತ ಆಮದು ಕ್ವಿಂಟಲ್ಗೆ 1,750 ರಿಂದ 1,950, ಬೆಲ್ಲ ಆಮದು ಹಳದಿ ಕ್ವಿಂಟಲ್ಗೆ 4,100 ರಿಂದ 4,200, ಕೆಂಪು ಬೆಲ್ಲ ಕ್ವಿಂಟಲ್ಗೆ 3,900 ರಿಂದ 4,000, ಕಪ್ಪು ಕ್ವಿಂಟಲ್ಗೆ 4,000 ರಿಂದ 4,100, ಮೆಣಸು ಕ್ವಿಂಟಲ್ಗೆ 25,000 ರಿಂದ 30,000, ಕಾಳು ಮೆಣಸು ಕ್ವಿಂಟಲ್ಗೆ 38,000 ರಿಂದ 49,000, ಗೇರುಬೀಜ ಕಚ್ಚಾ ಕ್ವಿಂಟಲ್ಗೆ 5,000 ರಿಂದ 9,000, ಬಾಳೆಕಾಯಿ ಮೈಸೂರು ಕ್ವಿಂಟಲ್ಗೆ 1,800 ರಿಂದ 2,600, ಗಾಳಿ 1,500 ರಿಂದ 2,200, ನೇಂದ್ರ ಕ್ವಿಂಟಲ್ಗೆ 3,500 ರಿಂದ 4,300. ಮಂಗಳೂರು ಕೃಷಿ ಉತ್ಪನ್ನ ಮಾರುಕಟ್ಟೆ ಸಮಿತಿಯ ಇಂದಿನ ಧಾರಣೆಗಳನ್ನು ಕೇಳಿದಿರಿ. ಪ್ರಧಾನ ಮಂತ್ರಿ ಕಿಸಾನ್ ಮಾನ್ಧನ್ ಯೋಜನಾ. ಮಿಲೇಗಾ ಪೆನ್ಷನ್ ಕಾ ಸಹಾರ, ಕೃಷಕ ನಾ ಹೋಗಾ ಬೇಸಹಾರ, ಜುಡೇಗಾ ಖುಷಿಯೋ ಸೇ ನಾತಾ, ಕಟೇಗಾ ಸುಖ ಸೇ ಬುಢಾಪಾ, ಸುರಕ್ಷಿತ ಹೋಗಾ ಅನ್ನದಾತಾ, ಸುರಕ್ಷಿತ ಹೋಗಾ ಅನ್ನದಾತಾ. ಪ್ರಧಾನ ಮಂತ್ರಿ ಕಿಸಾನ್ ಮಾನ್ ಧನ್ ಯೋಜನಾ ಸೇ ಲಘು ಸೀಮಾಂತ ಕಿಸಾನೋ ಕಾ ಭವಿಷ್ಯ ಹೋಗಾ ಸುರಕ್ಷಿತ, ಔರ್ 60 ವರ್ಷ ಕಿ ಆಯು ಸೇ 3,000 ರೂಪಾಯಿ ಮಾಸಿಕ ಪೆನ್ಷನ್ ಹೋಗಿ ಸುನಿಶ್ಚಿತ, 55 ರೂಪಾಯಿ ಸೇ 200 ರೂಪಾಯಿ ಕಿ ಮಾಸಿಕ ಕಿಶ್ತ ದೇಕರ್ ಪ್ರವೇಶ ಕರ ಸಕತೆ ಹೈ. 18 ಸೇ 40 ವರ್ಷ ತಕ್ ಕೆ ಕಿಸಾನ್ ಇಸ್ ಅಂಶದಾಯಕ ಯೋಜನಾ ಮೇ ಸರ್ಕಾರ ದೇಗಿ ಬರಾಬರ್ ಕಾ ಯೋಗದಾನ. ಸಭಿ ಕಿಸಾನ್ ಭಾಯಿ ಬಹನ್ ಇಸ್ ಯೋಜನಾ ಕೆ ಲಾಭ ಕೆ ಲಿಯೇ ಜನ್ ಸೇವಾ ಕೇಂದ್ರ ಮೇ ಜಾಯೆ ಔರ್ ಅಪ್ನಾ ನಿಶುಲ್ಕ ನಾಮಾಂಕನ ಕರಾಯೆ. ಪ್ರಧಾನ ಮಂತ್ರಿ ಕಿಸಾನ್ ಮಾನ್ ಧನ್ ಯೋಜನಾ, ಅನ್ನದಾತಾ ಕೆ ಪರಿಶ್ರಮ ಕೋ ಸಂಬಲ್, ಪೆನ್ಷನ್ ಸೇ ಸುರಕ್ಷಿತ ಉನ್ಕಾ ಕರ್. ಕೃಷಿ ಏವಂ ಕಿಸಾನ್ ಕಲ್ಯಾಣ ಮಂತ್ರಾಲಯ ಭಾರತ ಸರ್ಕಾರ ದ್ವಾರಾ ಜನಹಿತ ಮೇ ಜಾರಿ. ಇದೀಗ ಕೇಳಿ ಸಂಗಡಿಗರೊಂದಿಗೆ ಬಿವಿ ಕಾರಂತ್ ಅವರು ಹಾಡಿರುವ ಪುರಂದರದಾಸರ ಒಂದು ರಚನೆ. ಕುರುಡು ನಾಯಿತ ಸಂತೆಗೆ ಬಂತಂತೆ, ಕುರುಡು ನಾಯಿತ ಸಂತೆಗೆ ಬಂತಂತೆ, ಕುರುಡು ನಾಯಿತ ಸಂತೆಗೆ ಬಂತಂತೆ. ಅದು ಏಕೆ ಬಂತು, ಅದು ಏಕೆ ಬಂತು, ಅದು ಏಕೆ ಬಂತು, ಓ ಕುರುಡು ನಾಯಿತ ಸಂತೆಗೆ ಬಂತಂತೆ, ಅದು ಏಕೆ ಬಂತು. ಖಂಡ ಸಕ್ಕರೆ ಇಟ್ಟುವಂತೆ, ಖಂಡ ಸಕ್ಕರೆ ಇಟ್ಟಿಲ್ವಂತೆ, ಖಂಡ ಎಲ್ಬು ಕಡಿದಿದ್ದಂತೆ, ಗಂಡಿನ ಮಕ್ಕಳ ನೆಚ್ಚಿದಂತೆ, ಕೊಂಡು ಹೋಗುವಾಗ ಯಾರಿಲ್ಲವಂತೆ, ಕೊಂಡು ಹೋಗುವಾಗ ಯಾರಿಲ್ಲವಂತೆ, ಕುರುಡು ನಾಯಿತ ಸಂತೆಗೆ ಬಂತಂತೆ, ಕುರುಡು ನಾಯಿತ. ಮರ್ದಿ ಅಂಗಡಿ ಹೊಕ್ಕಿತಂತೆ, ಮರ್ದಿ ಅಂಗಡಿ ಹೊಕ್ಕಿತಂತೆ, ತಿರುವಿ ದೊಣ್ಣೆ ಲಿಕ್ಕಿದ್ರಂತೆ, ಮರೆತಾರಿನ್ನು ವ್ಯರ್ಥವಂತೆ, ನರಕದೊಳಗೆ ಬಿದ್ದಿತಂತೆ, ಓ ಮರೆತಾರಿನ್ನು ವ್ಯರ್ಥವಂತೆ, ನರಕದೊಳಗೆ ಬಿದ್ದಿತಂತೆ, ಕುರುಡು ನಾಯಿತ ಸಂತೆಗೆ ಬಂತಂತೆ, ಕುರುಡು ನಾಯಿತ. ವೇದವಾದಗಳ ನೋದಿತಂತೆ, ಹಾ ವೇದವಾದಗಳ ಓದಿತಂತೆ, ಗಾದೆ ಮಾಡಿ ಬಿಟ್ಟಿತಂತೆ, ಹಾದಿ ತಪ್ಪಿ ನಡೆದು ಯಮನ ಬಾಧೆಗೆ ತಗೋರಿಯಾಯಿತಂತೆ, ಹಾದಿ ತಪ್ಪಿ ನಡೆದು ಯಮನ ಬಾಧೆಗೆ ತಗೋರಿಯಾಯಿತಂತೆ, ಕುರುಡು ನಾಯಿತ ಸಂತೆಗೆ ಬಂತಂತೆ, ಕುರುಡು ನಾಯಿತ. ನಾನಾ ಜನ್ಮವ ನೆತ್ತಿತಂತೆ, ನಾನಾ ಜನ್ಮವ ನೆತ್ತಿತಂತೆ, ಮಾನವನಾಗಿ ಹುಟ್ಟಿತಂತೆ, ಕಾಲ ಕಾಲ ತಿರುಗಿತಂತೆ, ತಾನೋ ತನ್ನನ್ನ ಮರೆತಂತೆ, ಕಾಲ ಕಾಲ ತಿರುಗಿತಂತೆ, ತಾನೋ ತನ್ನನ್ನ ಮರೆತಂತೆ, ಕುರುಡು ನಾಯಿತ ಸಂತೆಗೆ ಬಂದಂತೆ, ಕುರುಡು ನಾಯಿತ. ಮಂಗನ ಕೈಯ ಮಾಣಿಕಿದಂತೆಯೇ, ಮಂಗನ ಕೈಯ ಮಾಣಿಕಿದಂತೆ ಹಾಗೂ ಹಿಂಗು ಕಳೆದಿದ್ದಂತೆ, ಮಂಗನ ಕೈಯ ಮಾಣಿಕಿದಂತೆ ಹಾಗೂ ಹಿಂದೆ ಕಳೆದಿದ್ದಂತೆ. ರಂಗಪುರಂದರ ವಿಠಲನ ಮರೆತು ಭಂಗ ಬಾಳ ಬಾಳ ಪಟ್ಟಿದಂತೆ, ರಂಗಪುರಂದರ ವಿಠಲನ ಮರೆತು ಭಂಗ ಬಾಳ ಬಾಳ ಪಟ್ಟಿದಂತೆ. ಕುರುಡು ನಾಯಿತ ಸಂತೆಗೆ ಬಂತಂತೆ, ಕುರುಡು ನಾಯಿತ ಸಂತೆಗೆ ಬಂತಂತೆ, ಕುರುಡು ನಾಯಿತ ಸಂತೆಗೆ ಬಂತಂತೆ. ಮುಂದೆ ಕೇಳಿ ಶಿವಮೊಗ್ಗ ಸುಬ್ಬಣ್ಣ ಅವರ ಧ್ವನಿಯಲ್ಲಿ ಸಂತ ಶಿಶುನಾಳ ಶರೀಫರ ಒಂದು ತತ್ವಪದ.